ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಇಪ್ಪತ್ತೆರಡನೇ ಸೆಪ್ಟೆಂಬರ್ 1883 ಶನಿವಾರ. ಪರಮಹಂಸರು ಅದರಸೇನನ ಮನೆಯ ಬೈಠಕ್ಕಾನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಅವರ ಹತ್ತಿರ ರಾಖಾಲ, ಅದರಸೇನ, ಮಾಸ್ಟರ್, ಈಶಾನ ಹಾಗೂ ಇನ್ನೂ ಅನೇಕರು ಕುಳಿತಿದ್ದಾರೆ. ವೇಳೆ ಅಪರಾಹ್ನ. ಪರಮಹಂಸರಿಗೆ ಈಶಾನ್ ಚಂದ್ರ ಮುಖ್ಯೋಪಾಧ್ಯಾಯನನ್ನು ಕಂಡ್ರೆ ಬಹಳ ಪ್ರೀತಿ. ಆತ ಅಕೌಂಟೆಂಟ್ ಜನರಲ್ ಆಫೀಸ್ನಲ್ಲಿ ಸೂಪರಿಂಟೆಂಡೆಂಟ್ ಕೆಲಸ, ಈಗ ವಿಶ್ರಾಂತಿ ವೇತನ ಪಡಿತಾ ಇದ್ದಾನೆ. ಆತನ ಮಕ್ಕಳು ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಅವರಲ್ಲಿ ಒಬ್ಬ ನರೇಂದ್ರನ ಸಹಪಾಠಿ. ಈಶಾನನಿಗೆ ವಿಶ್ರಾಂತಿ ವೇತನ ದೊರೆತ ನಂತರ ಆತ ಧ್ಯಾನ ದಾನ ಧರ್ಮಾದಿ ಕಾರ್ಯಗಳಲ್ಲಿ ತೊಡಗಿ ಆಗಾಗ ಬಂದು ಪರಮಹಂಸರ ದರ್ಶನ ಪಡೆದು ಹೋಗ್ತಾ ಇದ್ದ. ಈಗ ಶ್ರೀರಾಮಕೃಷ್ಣರು ಈಶಾನನಿಗೆ ಹೇಳ್ತಾ ಇದ್ದಾರೆ, ನೀನು ಆ ಕತೆ ಹೇಳು, ಆ ಹುಡುಗ ಕಾಗದ ಬರೆದು ಹಾಕಿದ್ದನ್ನ ಅಂತ. ಈಶಾನ ನಗ್ತಾ ನಗ್ತಾ ಹೇಳ್ತಾನೆ, ಒಮ್ಮೆ ಒಬ್ಬರು ಒಬ್ಬ ಹುಡುಗನಿಗೆ ಹೇಳಿದರು, ನಮ್ಮನ್ನು ಸೃಷ್ಟಿಸಿದವನು ಭಗವಂತ ಅಂತ. ಆ ಹುಡುಗ ತನ್ನ ಪ್ರಾರ್ಥನೆಯನ್ನೆಲ್ಲ ಒಂದು ಕಾಗದದಲ್ಲಿ ಬರೆದು ಅಂಚೆ ಪೆಟ್ಟಿಗೆಗೆ ಹಾಕಿದ. ಆ ಕಾಗದದ ಮೇಲೆ ವೈಕುಂಠ ಅಂತ ವಿಳಾಸ ಬರೆದಿತ್ತು ಅಂತ ಹೇಳ್ತಾನೆ ಈಶಾನ ಚಂದ್ರ. ಆಗ ಶ್ರೀರಾಮಕೃಷ್ಣ ನಗ್ತಾ ನಗ್ತಾ ಹೇಳ್ತಾರೆ, ಕತೆ ಕೇಳಿದ್ರ ಆ ಹುಡುಗನ ಶ್ರದ್ಧೆಯಂತೆ ಶ್ರದ್ಧೆ ಉಂಟಾಗೋದಾದ್ರೆ ಆಗ ಭಗವಂತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತೆ ಅಂತ. ಇಲ್ಲಿ ಈ ಮಾತನ್ನ ನಾವು ಗಮನಿಸಬೇಕು. ಶ್ರದ್ಧೆ ಅಂದ್ರೆ ಯಾವ ಬಗೆಯದು ಅಂತ. ಯಾರೋ ಒಬ್ರು ಹೇಳಿದ್ರಂತೆ ನಮ್ಮನ್ನೆಲ್ಲ ಸೃಷ್ಟಿಸಿದವನು ಭಗವಂತ ಅಂತ, ಅದನ್ನು ಕೇಳ್ಕೊಂಡಂತ ಹುಡುಗ ಹಾಗಾದ್ರೆ ಸೃಷ್ಟಿಕರ್ತನಾದ ಭಗವಂತನಿಗೆ ಪತ್ರ ಬರೆದ್ರೆ ಅದು ತಲುಪಲೇಬೇಕು, ಅಲ್ಲಿಂದ ಉತ್ತರ ಬರಲೇಬೇಕು ಅಂತ ಪತ್ರ ಬರೆದು ವೈಕುಂಠ ಅಂತ ವಿಳಾಸ ಹಾಕಿ ಅದನ್ನ ಪೋಸ್ಟ್ ಬಾಕ್ಸ್ ನಲ್ಲಿ ಹಾಕೇ ಬಿಟ್ಟ. ಈ ಬಗೆಯ ಕಾರ್ಯವನ್ನ ನಾವು ಬಾಲಿಶ ಅಂದ್ರೆ ಹುಡುಗು ಬುದ್ಧಿ ಅಂತ ತಿಳಿದು ಅದನ್ನು ನಕ್ಕು ಮುಗಿಸ್ಬಿಡ್ತೀವಿ. ಆದರೆ ಶ್ರೀರಾಮಕೃಷ್ಣರು ಇಲ್ಲಿಯೇ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಬೇಕಾದಂತಹ ಒಂದು ಅತ್ಯಂತ ಉಪಯುಕ್ತವಾದಂತಹ ಸಾಧನವನ್ನು ಕಾಣ್ತಾ ಇದ್ದಾರೆ. ಅದು ಯಾವುದಂದ್ರೆ ಶ್ರದ್ಧೆ. ಈ ಬಗೆಯ ಶ್ರದ್ಧೆ ಎದ್ದು ಬಿಟ್ಟಿದ್ದೇ ಆದರೆ ಭಗವಂತನ ದರ್ಶನ ನಿಮಿಷ ಮಾತ್ರದಲ್ಲಿ ಅಂತ ಹಾಗೆ ಹೇಳಿದ್ದೆ. ಇನ್ನೊಂದು ಮಾತು ಹೇಳ್ತಾರೆ ನೋಡು ನೋಡು, ಆ ಕರ್ಮ ತ್ಯಾಗದ ವಿಷಯವಾಗಿ ಒಂದು ಮಾತಿದೆಯಲ್ಲ ಅದನ್ನು ಹೇಳು ಅಂತ. ಎಲ್ಲ ಇವರೇ ಹೇಳಿದ್ದು, ಅದನ್ನ ಆ ಭಕ್ತರು ಕೇಳಿ ಕೇಳಿ ಕೇಳಿ ಚೆನ್ನಾಗಿ ನೆನಪಿಟ್ಕೊಂಡಿದ್ದಾರೆ. ಅದನ್ನು ಮತ್ತೊಮ್ಮೆ ಆ ಭಕ್ತರ ಬಾಯಿಯಿಂದ ಕೇಳೋದಕ್ಕೆ ಇವರಿಗೆ ಆನಂದ. ಆದರೆ ಇನ್ನೊಂದು ವಿಚಾರ ಕೂಡ ಇದೆ, ಇವರೇ ಹೇಳಿ ಹೇಳಿ ಹೇಳಿ ಕಂಠಕ್ಕೆ ನೋವಾಗ್ಬಿಟ್ಟಿರುತ್ತೆ. ಆದ್ದರಿಂದ ಭಕ್ತರ ಮೂಲಕ ಕೂಡ ಅಷ್ಟು ಕಂಠಶ್ರಮ ಪರಿಶ್ರಮ ಕೊಡಿಸಿ ತಮ್ಮ ಕೆಲಸವನ್ನು ಸುಲಭ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಈ ವಿಚಾರ ನೀವು ಕೂಡ ತಿಳ್ಕೋಬಹುದು ಅಂತ. ಹೊಸಬರಿಗೆ ಈ ಈಶಾನ ಯಾವ ತರಹ ತಿಳ್ಕೊಂಡಿದ್ದಾನೋ ಆ ರೀತಿಯಲ್ಲಿ ನೀವು ಕೂಡ ತಿಳ್ಕೊಂಡು ಇತರರಿಗೆ ಹೇಳಬಹುದು ಈ ಕಥೆಯನ್ನ ಅಂತನ್ನುವ ಒಂದು ಸೂಚನೆಯನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ದಾರೆ. ನಮಗೆ ಸಾಕ್ಷಾತ್ಕಾರ ಆಗದೇ ಇದ್ರೂ ಕೂಡ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟಂತಹ ದಿವ್ಯವಾದಂತಹ ವಿಚಾರಗಳನ್ನ ಸಮಾನ ಸ್ಕಂದರೊಡನೆ ಸಮಾನ ಮನೋಭಾವದವರೊಡನೆ ಆಡಿಕೊಳ್ಬಹುದು, ಮಾತಾಡಬಹುದು. ಹಾಗೆ ಮಾತನಾಡ್ತಾ ನಮ್ಮ ಶ್ರದ್ಧೆಯನ್ನು ದೃಢಪಡಿಸಿಕೊಳ್ಬಹುದು, ಆ ಕುರಿತಾದಂತಹ ನಮ್ಮ ತಿಳುವಳಿಕೆಯನ್ನು ಕೂಡ ದೃಢಪಡಿಸಿಕೊಳ್ಬಹುದು ಅಂತ. ಈಗ ವಚನ ವೇದವನ್ನ ಬಿಡದೆ ಕೇಳಿಕೊಂಡು ಬಂದಂತಹ ನಿಮ್ಮಲ್ಲಿ ಎಷ್ಟೋ ಜನ ಶ್ರೀರಾಮಕೃಷ್ಣ ಮಾತನ್ನ ಹಾಗಾಗಿ ಹಾಗಾಗಿ ಹೇಳೋದಕ್ಕೆ ಸಮರ್ಥರಾಗಿರ್ತೀರಿ. ನಿಮ್ಮಲ್ಲೂ ಕೂಡ ಎಷ್ಟೋ ಜನ ನಿಮ್ಮ ಸ್ನೇಹಿತರಿಗೆ ಅದನ್ನೆಲ್ಲ ಹೇಳಿ ಆ ಸ್ನೇಹಿತರನ್ನೆಲ್ಲ ಬೆರಗುಗೊಳಿಸಿಬಿಟ್ಟಿರ್ತೀರಿ. ನೀವೇ ಇಷ್ಟೊಂದು ಬೆರಗುಗೊಳಿಸುವಾಗ ಇನ್ನಲ್ಲಿ ನಿಜವಾದ ಉಪನ್ಯಾಸವನ್ನು ಕೇಳಿದ್ರೆ ಯಾವ ತರ ಇದೀತು ಅಂತ ಅವರು ಕೂಡ ಬಂದ್ಬಿಟ್ಟಿರ್ತಾರೆ. ಈ ರೀತಿಯಲ್ಲಿ ಇಂತಹದ್ದು ಹೆಚ್ಚು ಬೇಕು ಅಂತಲೇನೇ ಒಂದು ಸೂಚನೆ ಇಲ್ಲಿ ಸಿಗ್ತಾ ಇದೆ ನಮಗೆ. ಕರ್ಮತ್ಯಾಗದ ಕುರಿತಾಗಿ ಹೇಳ ನೋಡೋಣ ಅಂತ ಹೇಳಿದಾಗ ಈಶಾನ ಹೇಳ್ತಾನೆ, ಭಗವಂತನ ಸಾಕ್ಷಾತ್ಕಾರ ದೊರೆಯಿತು ಅಂದ್ರೆ ಸಂಧ್ಯಾವಂದನಾದಿ ಕರ್ಮಗಳು ತಾವಾಗಿಯೇ ನಿಂತು ಹೋಗುತ್ತವೆ. ಒಂದು ದಿನ ಎಲ್ಲರೂ ಗಂಗಾಧರದಲ್ಲಿ ಕುಳಿತುಕೊಂಡು ಸಂಧ್ಯಾವಂದನೆ ಮಾಡ್ತಿದ್ದಾರೆ, ಆದರೆ ಒಬ್ಬ ಮಾತ್ರ ಮಾಡ್ತಾ ಇಲ್ಲ. ಕಾರಣ ಕೇಳಿದಾಗೆ ಆತ ಹೇಳಿದ, ನನಗೆ ಅಶೌಚ ಬಂದಿದೆ, ಆದ್ರಿಂದ ನಾನು ಸಂಧ್ಯಾವಂದನೆ ಮಾಡಿ ಕೂಡುದು ಸತ್ತ ಸೂತ್ಕ ಹೆತ್ತ ಪುರುಡು ಎರಡೂ ಬಂದಿದೆ. ಅವಿದ್ಯೆ ಅಂತನ್ನುವ ನನ್ನ ತಾಯಿಯ ಮರಣ, ಆತ್ಮ ಸಾಕ್ಷಾತ್ಕಾರ ಅಂತನ್ನುವ ನನ್ನ ಮಗನ ಜನನ ಎರಡೂ ಆಗಿಬಿಟ್ಟಿದೆ. ಆದ್ರಿಂದ ನಾನು ಕರ್ಮ ಮಾಡಬೇಕಾಗಿಲ್ಲ, ಕರ್ಮ ಮಾಡೋಕ್ ಸಾಧ್ಯವಿಲ್ಲ, ಸಂಧ್ಯಾವಂದನೆ ಮಾಡೋಕ್ ಸಾಧ್ಯವಿಲ್ಲ. ಅದಕ್ಕೆ ಪುರುಡು ಬಂದಿದೆ, ಅದಕ್ಕೆ ಸೂತ್ಕ ಬಂದಿದೆ, ಒಟ್ಟೊಟ್ಟಿಗೆ ಬಂದಿದೆ ಅಂತ. ಎಂತಹ ಪುರುಡು, ಎಂತಹ ಸೂತ್ಕ, ಯಾವ ತಾಯಿಯ ಮರಣ? ಅವಿದ್ಯೆಯ ತಿಳ್ತಕ್ಕಂತಹ ತಾಯಿಯ ಮರಣ ಅಂತ. ಅವಿದ್ಯೆ ಹೊರಟೋಯ್ತಂತೆ ಅವನದ್ದು ಅಂತ ಅನ್ನೋದನ್ನ ಈ ರೀತಿಯಲ್ಲಿ ಹೇಳ್ತಾನೆ ಅವನು. ಅವಿದ್ಯೆ ಅಂತ ಹೇಳ್ತಕ್ಕಂತಹ ಅದು ತಾಯಿ. ಜ್ಞಾನ ಸಾಕ್ಷಾತ್ಕಾರ ಅಂತ ಹೇಳ್ತಕ್ಕಂಥ ಅದು ಮಗ ಅಂತೆ. ಸಾಕ್ಷಾತ್ಕಾರ ಹುಟ್ಟುಕೊಂಡಿತು, ಹುಟ್ಟುವಂತಹದ್ದು ಮಗ. ಆದ್ರಿಂದ ಸಾಕ್ಷಾತ್ಕಾರವನ್ನು ಮಗನ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾನೆ. ಈ ರೀತಿಯಲ್ಲಿ ಗಳಿತ ಹಸ್ತರಾಗ್ತಾರೆ. ಗಳಿತ ಹಸ್ತ ಅಂತದಕ್ಕೆ ಹೆಸರು. ಶ್ರೀರಾಮಕೃಷ್ಣರು ಕೂಡ ತಮ್ಮ ಸಾಕ್ಷಾತ್ಕಾರಗಳೆಲ್ಲ ಮುಗಿದೋದ ಮೇಲೆ, ಸಾಧನೆ ಸಾಕ್ಷಾತ್ಕಾರ ಎಲ್ಲ ಮುಗಿದೋದ ಮೇಲೆ ಒಂದು ದಿನ ಎಂದಿನಂತೆ ಗಂಗೆಗೆ ಬಂದಿದ್ದಾರೆ. ಕೈನಲ್ಲಿ ಗಂಗಾ ನೀರನ್ನ ತೆಗೆದುಕೊಂಡು ಅರ್ಘ್ಯ ಕೊಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಕೈನಲ್ಲಿ ನೀರು ನಿಲ್ತಾ ಇಲ್ಲ, ಬೆರಳ ಸಂದಿನಲ್ಲಿ ಹೊರಟು ಹೋಗ್ತಾ ಇದೆ, ಬೆರಳು ಒಂದಕ್ಕೊಂದು ಸೇರ್ತಾ ಇಲ್ಲ. ಇದನ್ನು ಕಂಡು ತುಂಬಾ ದುಃಖ ಆಯ್ತು ಅವರಿಗೆ. ಏನಮ್ಮ ಇದು, ನನಗೆ ಅರ್ಘ್ಯ ಕೊಡೋಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ, ನಿತ್ಯವಿಧಿ ಮಾಡೋಕೆ ಸಾಧ್ಯವಾಗ್ತಾ ಇಲ್ವಲ್ಲ ಅಂತ. ಆಗ ತಾಯಿ ತಿಳಿಸಿ ಕೊಡ್ತಾಳೆ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಕರ್ಮ ಅಂತ ಹೇಳ್ತಕ್ಕಂತ ಅದು ಮುಗಿದೋಗಿದೆ, ಗಳಿತ ಹಸ್ತ ನೀನು ಅಂತ. ಈ ಸಂಧ್ಯಾವಂದನ ಅಂತ ಹೇಳ್ತಕ್ಕಂಥದ್ದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂವರಿಗೆ ಅನಿವಾರ್ಯವಾದಂತಹ ನಿಯತ ಕರ್ಮ, ಮಾಡಲೇಬೇಕಾದಂತಹ ಕರ್ಮ. ಅವರು ಅವರು ಮೂರು ಬಗೆಯವರು ಮಾಡಬೇಕು. ನಾಲ್ಕನೆಯವರಾದಂಥವರು ಬ್ರಾಹ್ಮಣೇತರರು ಅಂತ ಹೇಳ್ತಕ್ಕಂಥವ್ರು ಅಂತ ಕರೀತಾರೆ. ಅವರಿಗೆ ಸೇವಾಧಿಕಾರಿಗಳು, ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅಂತೆಲ್ಲ ವಿಧಿವಿಧಾನಗಳಿವೆ. ಅಂತೂ ಈ ಮೂರು ವರ್ಣೀಯರಿಗೆ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರಿಗೆ ಪ್ರತಿದಿನ ಅದರಂತೂ ಸಂಧ್ಯಾ ವಂದನೆ ಮಾಡತಕ್ಕಂತಹದ್ದು ಅತ್ಯಂತ ಅವಶ್ಯಕವಾದಂತಹ ಕರ್ಮ. ವಿಧಿ ನಿಷೇಧ ಅಲ್ಲ, ವಿಧಿ ಮಾಡಲೇಬೇಕು, ಮಾಡದೇ ಇದ್ರೆ ತಪ್ಪಾಗುತ್ತೆ. ಆದರೆ ಇವತ್ತು ಎಲ್ಲ ಮಹಾಜ್ಞಾನಿಗಳಾಗಿದ್ದಾರೆ, ಗಳಿತಹಸ್ತರಾಗಿದ್ದಾರೆ, ಕರ್ಮ ಮಾಡೋದು ಬಿಟ್ಟಿದ್ದಾರೆ. ಅದು ಯಾರೋ ಹೇಳ್ಕೊಟ್ಟಿರ್ಬೇಕು ಅವ್ರಿಗೆ, ಅಥವಾ ವಚನವೇದ ಓದಿರಬೇಕು. ಅದನ್ನು ಬಿಟ್ಟರೆ ಜ್ಞಾನವಂತರಾಗ್ತಾರೆ ಅಂತ ಒಂದು ಅಭಿಪ್ರಾಯ ಅವರಿಗೆ ಬಂದಿರಬೇಕು. ಆದ್ದರಿಂದ ಸಂಧ್ಯಾ ವಂದನೆಯನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ. ಅವ್ರ ವಿಚಾರ ಅವರಿಗೆ ಸಂಬಂಧಪಟ್ಟದ್ದು. ಈಗ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಆತ್ಮಜ್ಞಾನ ದೊರೆತ ಮೇಲೆ ಹೇಗೆ ಜಾತಿ ಭೇದ ಇರದು ಅಂತನ್ನುವ ವಿಷಯವಾಗಿ ಹೇಳಿ ನೋಡೋಣ. ಈಗ ಈಶಾನ್ಯ ಹೇಳ್ತಾರೆ, ಆತ್ಮಜ್ಞಾನ ದೊರೆತ ಮೇಲೆ ಜಾತಿ ಭೇದ ಅಂತ ಹೇಳ್ತಕ್ಕಂಥದ್ದು ಇರೋದಿಲ್ಲ ಅಂತನೋ ಸಂಬಂಧವಾಗಿ ಒಂದು ಕತೆ ಇದೆಯಲ್ಲ, ಅದನ್ನ ಹೇಳಿ ನೋಡೋಣ. ಆಗ ಈಶಾನ್ ಹೇಳ್ತಾನೆ, ಕಾಶಿಯಲ್ಲಿ ಗಂಗಾ ಸ್ನಾನ ಮುಗಿಸಿ ಶಂಕರಾಚಾರ್ಯರು ಮೆಟ್ಟಿಲು ಹತ್ತಿ ಬರ್ತಾ ಇರುವಾಗ ಒಂದು ಗುಂಪು ನಾಯಿಗಳನ್ನು ಹಿಡಿದುಕೊಂಡಿದ್ದಂತಹ ಒಬ್ಬ ಚಂಡಾಲ ಎದುರಾದ. ಆಗ ಶಂಕರಾಚಾರ್ಯರು ಆತನಿಗೆ ಹೇಳಿದರು, ಏನು ನನ್ನನ್ನು ಮುಟ್ಟುಬಿಟ್ಟಿಯಲ್ಲ? ಆಗ ಚಂಡಾಲ ಹೇಳಿದ, ಪೂಜ್ಯರೇ, ನಾನು ನಿಮ್ಮನ್ನು ಮುಟ್ಟಲಿಲ್ಲ, ನೀವು ನನ್ನನ್ನು ಮುಟ್ಟಲಿಲ್ಲ. ಆತ್ಮ ಎಲ್ಲರ ಅಂತರ್ಯಾಮಿ, ಅದು ನಿರ್ಲಿಪ್ತವಾದದ್ದು. ಮಧ್ಯದಲ್ಲಿ ಬಿದ್ದಿರುವ ಸೂರ್ಯನ ಪ್ರತಿಬಿಂಬಕ್ಕೂ ಗಂಗೆಯಲ್ಲಿ ಬಿದ್ದಿರುವ ಸೂರ್ಯನ ಪ್ರತಿಬಿಂಬಕ್ಕೂ ಏನಾದರೂ ವ್ಯತ್ಯಾಸವಿದೆಯೇ ಅಂತ ಆ ಚಂಡಾಲ ಶಂಕರಾಚಾರ್ಯರಿಗೆ ಹೇಳ್ಕೊಟ್ಟನಂತೆ. ಈ ಕಥೆಯನ್ನು ಹೇಳ್ತಾನೆ ಈಶಾನ. ಯಾವ ಉದಾಹರಣೆಯನ್ನು ಹೇಳ್ತಾ ಇದ್ದಾನೆ ನೋಡಿ, ಮಧ್ಯದ ಪಾತ್ರೆಯಲ್ಲೂ ಕೂಡ ಸೂರ್ಯ ಆ ಮಧ್ಯದಲ್ಲಿ ಅಲ್ಲ, ಹೆಂಡದಲ್ಲಿ ಅಂತ. ಇನ್ನೇನು ಮಧ್ಯ ಅಂದ್ರೆ ಅರ್ಥ ಆಗುವುದಿಲ್ಲ, ಹೆಂಡದಲ್ಲಿ ಪ್ರತಿಬಿಂಬಿಸ್ತಾನೆ. ಹಾಗೆ ಗಂಗಾ ಜಲದಲ್ಲೂ ಕೂಡ ಅವನು ಪ್ರತಿಬಿಂಬಿಸ್ತಾನೆ. ಎರಡು ಕಡೆಗಳಲ್ಲೂ ಕೂಡ ಅವನ ಪ್ರತಿಬಿಂಬವನ್ನು ನಾವು ಕಾಣಬಹುದು. ಅಂದ ಮಾತ್ರಕ್ಕೆ ಆ ಸೂರ್ಯ ಅವನೇನಾದರೂ ಮೈಲಿಗೆ ಆದ್ನೆ. ಹಾಗೇನೇನೆ ಆತ್ಮ ಚಂಡಾಲನ ದೇಹದಲ್ಲೂ ಇರುತ್ತೆ, ಜ್ಞಾನಿಯ ದೇಹದಲ್ಲೂ ಇರುತ್ತೆ. ಅಂದ ಮಾತ್ರಕ್ಕೆ ಆತ್ಮಕ್ಕೇನೂ ಮಡಿ ಮೈಲಿಗೆ ಇಲ್ಲ ಅಂತನ್ನುವ ಮಾತನ್ನ ಚಂಡಾಲ ಶಂಕರಾಚಾರ್ಯರಿಗೆ ತಿಳಿಸಿದಾಗ ಶಂಕರಾಚಾರ್ಯರಿಗೆ ಜ್ಞಾನೋದಯವಾಯಿತು, ಹೌದು ನೆನಪಿಗೆ ಬಂತು. ಇಲ್ಲಿವರೆಗೆ ಸರ್ವಂ ಖಲ್ವಿದಂ ಬ್ರಹ್ಮ ಅಂತನ್ನುವ ಮಾತನ್ನು ನಾನು ಹೇಳ್ತಾ ಇದ್ರು ಕೂಡ ಈ ಚಂಡಾಲ ಎಷ್ಟು ಅದ್ಭುತವಾದ ರೀತಿಯಲ್ಲಿ ತನಗೆ ತಿಳಿಸಿಕೊಟ್ಟ ಅಂತ. ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳ್ತಾ ಇದ್ದಾರೆ, ಆತ್ಮಜ್ಞಾನ ದೊರೆತ ಮೇಲೆ ಹೇಗೆ ಜಾತಿ ಭೇದವಿರುದು ಅಂತನೋ ವಿಷಯವಾಗಿ ಹೇಳಿ ನೋಡೋಣ ಅಂತ. ಅದಕ್ಕನುಸಾರವಾಗಿ ಶಂಕರಾಚಾರ್ಯರಿಗೆ ಆತ್ಮಜ್ಞಾನ ಆಗಿತ್ತು, ಆದರೂ ಕೂಡ ಜಾತಿ ಭೇದದ ಮಾತನಾಡಿದ್ರು. ಆಮೇಲೆ ಆ ಚಂಡಾಲ್ನಿಂದ ಆ ಭಾವನೆ ತರತಕ್ಕಂಥದ್ದು ಹೋಗಲಾಡಿಸಲ್ಪಟ್ಟಿತು ಅಂತನ್ನೋದು ಕಥೆಯ ತಾತ್ಪರ್ಯ. ಇಲ್ಲಿ ನಾವು ತಬ್ಬಿಬ್ಬಾಗಬಾರ್ದು. ಇಲ್ಲಿ ಒಂದು ಮಾತನ್ನು ನಾನು ಹೊಸದೊಸ್ತಾಗಿ ಈಗ ಒತ್ತಿ ಒತ್ತಿ ಹೇಳೋದಕ್ಕೆ ಶುರು ಮಾಡಿದ್ದೇನೆ. ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ಜಾತಿ ಭೇದ ಇರದು ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಆಗುವ ಮೊದಲು ಭೇದ ಇರುತ್ತೆ ಅಂತ ಅರ್ಥ. ಅವರವರು ಅವರವರ ಜಾತಿಯಲ್ಲಿ ಸರಿಯಾದ ರೀತಿಯಲ್ಲಿ ಜಾತಿಯಲ್ಲಿ ಜಾತಿ ಧರ್ಮಕ್ಕೆ ಅನುಸಾರವಾಗಿ ಹೇಗೆ ಬೆಳೆದುಕೊಂಡು ಬರಬೇಕೋ ಹಾಗೆ ಬೆಳೆದುಕೊಂಡು ಪ್ರಬುದ್ಧರಾಗಬೇಕು, ಮೇಲೇರಬೇಕು, ಕೆಳಸ್ಥಿತಿಯಿಂದ ಮೇಲೇರಬೇಕು. ಆಮೇಲೆ ಆ ಬ್ರಹ್ಮ ಸಾಕ್ಷಾತ್ಕಾರ ಅಥವಾ ಭಗವತ್ ಸಾಕ್ಷಾತ್ಕಾರ ಅಥವಾ ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ನಾಯಿ ಜೊತೆಯಲ್ಲಿ ಕೂಡ ಊಟ ಮಾಡಬಹುದು. ಆ ಬ್ರಹ್ಮಜ್ಞಾನಿ ದಕ್ಷಿಣೇಶ್ವರದಲ್ಲಿ ನಾಯಿ ಜೊತೆಯಲ್ಲಿ ಊಟ ಮಾಡಿದ್ನಲ್ಲ, ಹಾಗೇನೇನೆ ನಾಯಿ ಜೊತೆಯಲ್ಲಿ ಊಟ ಮಾಡತಕ್ಕಂತಹ ಇತರ ಜನರು ಕೂಡ ಇದ್ದಾರೆ. ಅಂದ ಮಾತ್ರಕ್ಕೆ ಅವರಿಗೆಲ್ಲ ಸಾಕ್ಷಾತ್ಕಾರ ಆಗಿದೆ ಅಂತ ಅರ್ಥ ಅಲ್ಲ. ಅಥವಾ ಓಹೋ ಸಾಕ್ಷಾತ್ಕಾರ ಆದವರು ನಾಯಿ ಜೊತೆಯಲ್ಲಿ ಊಟ ಮಾಡ್ತಾರೆ, ಆದ್ರಿಂದ ನಮಗೆ ಅದೇ ಲಕ್ಷಣ, ನಾಯಿ ಜೊತೆಯಲ್ಲಿ ಊಟ ಮಾಡೋಣ ಅಂತ. ಬೀದಿ ನಾಯಿಗಳ ಜೊತೆ ಊಟ ಮಾಡಿದ್ರೆ ಕಚ್ಚುತ್ತವೆ, ಆದ್ರಿಂದ ಮನೆ ನಾಯಿ ಜೊತೆಲೇ ಊಟ ಮಾಡಿಬಿಡೋಣ, ಆದ್ರಿಂದ ನಾವು ಜ್ಞಾನಿಗಳಾಗಿಬಿಡ್ತೇವೆ. ಇದೆಲ್ಲ ವಿಚಿತ್ರವಾದಂತಹ ಭಾವನೆಗಳು, ವಿಕಲ್ಪವಾದಂತಹ ಭಾವನೆಗಳು. ಈ ಬಗೆಯ ತಿಳುವಳಿಕೆಯಿಂದ ನಿಜವಾದ ಜ್ಞಾನ ಖಂಡಿತವಾಗಿ ಬರೋದಿಲ್ಲ. ಯಾವ ಒಂದು ಮಾರ್ಗ ಪ್ರಕಾರ ಹೋಗಬೇಕು ಅಂತ ಹೇಳಿ ಹೇಳಲಾಗಿದ್ದೋ ಆ ಪ್ರಕಾರ ಹೋಗಲೇಬೇಕು. ಗುರುವಿನ ಮೂಲಕ ಎಲ್ಲ ಕ್ರಮಾಗತವಾದ ಶಿಕ್ಷಣವನ್ನು ಪಡೆದು ಅವನು ಹೆಜ್ಜೆ ಹೆಜ್ಜೆಗೂ ಯಾವ ಮಾರ್ಗದರ್ಶನವನ್ನು ಮಾಡ್ತಾನೋ ಆ ಮಾರ್ಗದರ್ಶನವನ್ನು ಪಡೆದು ಎಲ್ಲ ಕಂದಾಚಾರಗಳಿಂದ ಅತೀತನ ಕಂದಾಚಾರಗಳಿಗೆ ಅತೀತನಾಗಬೇಕು. ಸಹಜವಾದ ರೀತಿಯಲ್ಲಿ ಇದೆಲ್ಲ ಬಿಟ್ಟು ಹೋಗುತ್ತೆ. ಜಾತಿ ಭಾವನೆ ಅಂತ ಇರತಕ್ಕಂಥದ್ದು, ಭೇದ ಭಾವನೆ ಅಂತ ಇರತಕ್ಕಂಥದ್ದು ಎಲ್ಲ ಸಹಜವಾದ ರೀತಿಯಲ್ಲಿ ಬಿಟ್ಟು ಹೋಗ್ತದೆ. ಅಲ್ಲಿವರೆಗೆ ಅವುಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಬೇಕಾಗ್ತದೆ. ಅಂದ್ರೆ ದ್ವೇಷಿಸಬೇಕಾಗಿಲ್ಲ, ಇದು ನೆನಪಿಟ್ಕೊಂಡಿರಬೇಕು. ಅವನು ಕೀಳಜಾತಿ, ಇವನು ಮೇಲ್ಜಾತಿ ಅಂತ ಹೇಳಿದ ಮಾತ್ರಕ್ಕೆ ಮೇಲ್ಜಾತಿಯವನು ಕೀಳಜಾತಿಯವನನ್ನ ದ್ವೇಷಿಸ್ತಾರೆ ಅಥವಾ ತಿರಸ್ಕರಿಸ್ತಾರೆ. ತಿರಸ್ಕರಿಸಬಾರದು, ಏ ಹುಟ್ಟಬೇಡ ನನ್ನನ್ನ ಅಂತ. ಅದಕ್ಕೆ ಅವನು ಮನುಷ್ಯ, ಅವನಲ್ಲೂ ಆತ್ಮ ಇದ್ದಾನೆ, ಅದರಿಂದ ತಿರಸ್ಕರಿಸಿ ಮಾತನಾಡಬಾರದು. ಆದರೆ ಆ ಭೇದ ಅಂತ ಇರ್ತಕ್ಕಂಥದ್ದು ಹಾಗೆ ಇರ್ತದೆ. ಶುಚಿತ್ವದ ಒಂದು ಪ್ರಶ್ನೆ, ಮಡಿ ಮೇಲಿಗೆಯ ಪ್ರಶ್ನೆ ಒಂದು ಇದ್ದೇ ಇರ್ತದೆ. ಅದನ್ನು ನಾವು ನಮ್ಮ ಜ್ಞಾನ ಅಂತ ಇರ್ತಕ್ಕಂಥದ್ದು ಬರಬೇಕಾದ್ರೆ ಮೊದಲೇನೇನೆ ಅದರ ಬಗ್ಗೆ ಗಮನ ಕೊಡದೆ ಹೋಯಿತು ಅಂತ ಹೇಳಿದರೆ ನಮ್ಮ ಮನಸ್ಸು ಅಂತ ಇರ್ತಕ್ಕಂಥದ್ದು ಅದು ವಿಕೃತವಾಗುತ್ತೆ. ಆಧ್ಯಾತ್ಮಿಕ ಸಾಧನೆಯಲ್ಲಿ ಆ ಸೂಕ್ಷ್ಮ ರೀತಿಯ ಒಂದು ಪ್ರಯಾಣ, ಸೂಕ್ಷ್ಮ ರೀತಿಯ ಒಂದು ಪ್ರಗತಿ, ಅದಕ್ಕೆ ಅಡೆತಡೆ ಬಂದೇ ಬರುತ್ತದೆ, ಮುಂದುವರಿದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳಿದಂತ ಈ ಮಾತನ್ನ ನಾವು ತಿಳಿದುಕೊಳ್ಬೇಕು. ನಿಜವಾದ ಅರ್ಥದಲ್ಲಿ ಭಕ್ತರಾಗಬೇಕು, ನಿಜವಾದ ಅರ್ಥದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿರಬೇಕು. ಆಮೇಲೆ ಮಾತ್ರವೇ ಈ ಒಂದು ಭೇದ ಬುದ್ಧಿ ಅಂತ ಹೇಳ್ತಕ್ಕಂಥ ಅದು ಹೊರಟೋಗುತ್ತೆ ಅಂತ. ಈ ಜಾತಿ ಭೇದದ ಬಗ್ಗೆ ಬಹಳಷ್ಟು ಗಲಾಟೆಗಳು ನಡೀತಾ ಇದೆ. ಗಲಾಟೆಗಳು ಅದೆಲ್ಲ ರಾಜಕೀಯ ವ್ಯಕ್ತಿಗಳು ಹುಟ್ಟಿಸಿದಂತಹ ಗಲಾಟೆ. ಇವತ್ತು ಬ್ರಾಹ್ಮಣರು ಬ್ರಾಹ್ಮಣೇತರರು ಒಂದು ಬಗೆಯ ಸೋದರತೆಯಿಂದ ವ್ಯವಹರಿಸುವಂತಹ ಸ್ಥಿತಿಗೆ ಬಂದಿದ್ದಾರೆ. ಆ ಹೆಚ್ಚು ದ್ವೇಷಗಳು ತಿರಸ್ಕಾರಗಳು ಅಲ್ಲೇನೂ ಇಲ್ಲ. ಆದರೆ ಅದನ್ನು ಹುಟ್ಟು ಹಾಕಿ ಇಂಥದ್ದೊಂದು ಉಂಟು ಅಂತ ತೋರಿಸಿಕೊಟ್ಟು ಮತ್ತೆ ಮತ್ತೆ ಜಗಳಕ್ಕೆ ಅದನ್ನ ಕಾರಣವಾಗಿಸ್ತಾ ಇದ್ದಾರೆ. ಅದು ಅವರ ಹಣೆ ಬರಹ ಅದು. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಜಾತಿ ಭೇದ ಅಂತ ಅನ್ನೋದನ್ನ ನಾವು ಹೋಗಲಾಡಿಸೋದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಅದು ಅವರವರ ಜೀವನ ರೀತಿ, ನಡೆನುಡಿ, ಮಾತುಕತೆ, ಭಾವನೆಗಳು, ಆಚಾರ ವಿಚಾರಗಳು, ಇವುಗಳಿಗೆ ಅನುಸಾರವಾಗಿ ಈ ಜಾತಿಗಳು ಅಂತ ಹೇಳ್ತಕ್ಕಂಥದ್ದು ತನ್ನಷ್ಟಕ್ಕೆ ತಾನೇ ಏರ್ಪಾಟಾಗುತ್ತೆ. ಇವತ್ತು ಎಷ್ಟೋ ಜನ ನಿಮ್ನ ವರ್ಗದವರು ನಿಮ್ನ ವರ್ಗದವರು ಅಂತ ಹೇಳ್ತಕ್ಕಂಥವರು ಆರ್ಥಿಕವಾಗಿ ಬಹಳ ಮುಂದುವರೆದ್ರಿಂದ ಅತ್ಯಂತ ಶುಚಿಯಾದ ಮನೆ, ಅತ್ಯಂತ ಶುಚಿಯಾದ ಆಹಾರ ವಿಹಾರ ಇಂಥದ್ದನ್ನೆಲ್ಲ ನಾವು ಕಾಣ್ತೇವೆ. ಅವರಲ್ಲಿ ಬ್ರಾಹ್ಮಣೇತರರು ಅಂತ ಹೇಳ್ತಕ್ಕಂಥವರು ಅತ್ಯಂತ ಕೆಳವರ್ಗದ ಜನರ ಮನೆಯಲ್ಲೂ ಕೂಡ ನಾವು ಊಟ ಮಾಡಿದ್ದುಂಟು. ಎಷ್ಟೋ ಜನ ಬ್ರಾಹ್ಮಣರ ಮನೆಯಲ್ಲೂ ಕೂಡ ಅಷ್ಟು ಶುಚಿಯಾಗಿರುವುದನ್ನು ನಾವು ಕಾಣಲಿಲ್ಲ. ಅಂದ್ರೆ ಏನರ್ಥ, ಅವನು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಏರಬಹುದು ಅಂತ ಸ್ವಾಮಿ ವಿವೇಕಾನಂದರು ಇದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲರನ್ನೂ ಸಮಾನ ಮಾಡಬೇಕು, ಎಲ್ಲರನ್ನೂ ಸಮಾನಗೊಳಿಸಬೇಕು ಅಂತನ್ನುವ ಭರದಲ್ಲಿ ಮೇಲ್ವರ್ಗದವರನ್ನ ಕೆಳಗೆ ಎಳೆಯುವುದು ಪರಿಹಾರ ಅಲ್ಲ, ಬದಲಾಗಿ ಕೆಳವರ್ಗದವರನ್ನ ಮೇಲೇರಿಸುವಂತಹದ್ದು, ಆಚಾರ ವಿಚಾರಗಳನ್ನು ತಿಳಿಸಿಕೊಟ್ಟು ಅವ್ರನ್ನ ಮೇಲೇರಿಸುವಂತಹದ್ದು ಪರಿಹಾರ ಅಂತ. ಅವ್ರನ್ನ ಬ್ರಾಹ್ಮಣರನ್ನಾಗಿ ಮಾಡಬೇಕು, ಅವ್ರನ್ನ ಸುಸಂಸ್ಕೃತರನ್ನಾಗಿ ಮಾಡೋದ್ರ ಮೂಲಕ, ಸದಾಚಾರಗಳನ್ನು ತಿಳಿಸಿಕೊಡೋದ್ರ ಮೂಲಕ, ಸದ್ವ್ಯವಹಾರಗಳನ್ನು ತಿಳಿಸಿಕೊಡೋದ್ರ ಮೂಲಕ, ಅವರಿಗೂ ಕೂಡ ಆಧ್ಯಾತ್ಮಿಕ ಉಪದೇಶಗಳನ್ನು ಮಾಡೋದ್ರ ಮೂಲಕ ಅವರನ್ನ ಬ್ರಾಹ್ಮಣತ್ವಕ್ಕೆ ಏರಿಸಬಹುದು. ಅದು ಬಹಳ ನೆನಪಿಟ್ಕೊಂಡಿರಬೇಕಾದಂತಹ ಮಾತು. ಜನ್ಮನ ಜಾಯತೆ ಶೂದ್ರ, ಧರ್ಮದಿಂದ ಅವನು ಬ್ರಾಹ್ಮಣನಾಗ್ತಾನೆ, ಸಂಸ್ಕಾರದಿಂದ ಬ್ರಾಹ್ಮಣನಾಗ್ತಾನೆ, ಹುಟ್ಟುವಾಗ ಎಲ್ಲರೂ ಶೂದ್ರರೇ. ಬ್ರಾಹ್ಮ 5 ವರ್ಷದ ಕೆಳಗಿನ ಮಕ್ಕಳು ನೋಡಿ, ಏನು ಭೇದವೇ ಇಲ್ಲ, ಹೇಗಂದ್ರೆ ಹಾಗೆ ಇರ್ತಾ ಇರುತ್ತವೆ. ಆದರೆ ಆಮೇಲೆ ಅವರಿಗೆ ಸಂಸ್ಕಾರ ಕೊಟ್ಟು ಕೊಟ್ಟು ಕೊಟ್ಟು ಅವರು ಉತ್ತಮ ವರ್ಗಕ್ಕೆ ಬರ್ತಾರೆ, ಬ್ರಾಹ್ಮಣ ಅಂತ ಅನಿಸ್ಕೊಳ್ತಾನೆ. ಆದರೆ ಇವತ್ತು ಬ್ರಾಹ್ಮಣರು ಅಂತ ಹೇಳ್ತಕ್ಕಂಥವರು ಕೇವಲ ಜಾತಿ ಬ್ರಾಹ್ಮಣರಾಗಿ ಉಳಿದಿರತಕ್ಕಂತಹದ್ದನ್ನ ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ. ಈ ವಿಷಯದಲ್ಲಿ ಗಲಿಬಿಲಿ ಮಾಡಿಕೊಳ್ಬೇಕಾಗಿಲ್ಲ. ಯಾರು ಶುದ್ಧವಾದ ನಡೆನುಡಿಗಳನ್ನ ಇಟ್ಕೊಂಡಿರ್ತಾನೋ, ಶುದ್ಧವಾದ ಆಚಾರ ವಿಚಾರಗಳನ್ನ ಇಟ್ಕೊಂಡಿರ್ತಾನೋ, ಭಗವಂತನ ಕಡೆಗೆ ವಿಶೇಷವಾದ ಆಸಕ್ತಿಯನ್ನ ಇಟ್ಕೊಂಡಿರ್ತಾನೋ, ಆಧ್ಯಾತ್ಮಿಕ ವಿಚಾರದಲ್ಲಿ ವಿಶೇಷವಾದ ಆಸಕ್ತಿಯನ್ನು ತೋರ್ತಾನೋ, ಅವರೆಲ್ಲರೂ ಕೂಡ ಬ್ರಾಹ್ಮಣರೇ. ಆದ್ರಿಂದ ಬ್ರಾಹ್ಮಣ ವರ್ಗಕ್ಕೆ ಏರೋದು ಅಂತ ಹೇಳಿದ್ರೆ ಆಚಾರ ವಿಚಾರದ ಮೂಲಕ ಮೇಲಿಗೆ ಏರುವಂತಹದ್ದು ಅಂತ. ಸುಮ್ಮನೆ ನಾನು ಬ್ರಾಹ್ಮಣ ಅಂತ ಹೇಳಿದ್ರು ಆಗೋದಿಲ್ಲ, ಅಥವಾ ಸುಮ್ಮನೆ ಅವನು ಶೂದ್ರ ಅಂತ ತಿರಸ್ಕಾರ ಮಾಡಿದ್ರು ಆಗೋದಿಲ್ಲ. ಆದ್ರಿಂದ ಸಂಸ್ಕಾರ, ನಡೆನುಡಿ, ಆಚಾರ ವಿಚಾರ ಇವುಗಳ ಮೂಲಕ ಮೇಲೆ ಏರ್ತಾ ಕೊನೆಗೊಂದು ದಿನ ಸಾಕ್ಷಾತ್ಕಾರವೇ ಆಗಿಬಿಡುತ್ತೆ. ಯಾವಾಗ ಆ ಸಾಕ್ಷಾತ್ಕಾರ ಆಗುತ್ತೋ ಆಗ ಮಾತ್ರವೇ ಅವನು ಶುನಿಚೈವ ಶ್ವಪಾಕೇ ಚ ಪಂಡಿತ ಸಮದರ್ಶಿನ, ನಾಯಿ, ಆನೆ, ಹಸು, ಪಂಡಿತ ಇವರೆಲ್ಲರಲ್ಲೂ ಕೂಡ ಅದೇ ಆತ್ಮನನ್ನೇ ಕಾಣ್ತಾ ಸಮದರ್ಶನ ಮಾಡೋದಕ್ಕೆ, ಎಲ್ಲರನ್ನೂ ಸಮಭಾವದಿಂದ ಕಾಣೋದಕ್ಕೆ ಸಮರ್ಥನಾಗ್ತಾನೆ ಅಂತ ಒಂದು ಸ್ಥಿತಿ ತಾನೇ ತಾನಾಗಿ ಬರಬೇಕು, ಸಹಜವಾಗಿ ಬರಬೇಕು ಅಂತನ್ನೋದನ್ನ ಇಲ್ಲಿ ನೆನಪಿಟ್ಕೊಂಡಿರ್ಬೇಕು. ಶ್ರೀರಾಮಕೃಷ್ಣ ಈಗ ಅವನು ಆ ಕಥೆಯನ್ನು ಹೇಳಿದಾಗ ನಗ್ತಾ ನಗ್ತಾ ಹೇಳ್ತಾರೆ, ಈಗ ಇನ್ನೊಂದು ಕತೆ ಇದೆಯಲ್ಲ, ಆ ಸಮನ್ವಯದ ಕತೆ, ಎಲ್ಲಾ ಮಾರ್ಗಗಳಿಂದಲೂ ಭಗವಂತನನ್ನು ಪಡೆಯಬಹುದು ಅಂತ, ಅದನ್ನು ಹೇಳಿ ನೋಡೋಣ ಅಂತ. ಅದಕ್ಕೆ ಈಶಾನ ನಗ್ತಾ ನಗ್ತಾ ಹೇಳ್ತಾನಂತೆ, ಹರಿ ಹರ ಅಂತನ್ನುವ ಪದಗಳು ಒಂದೇ ಧಾತುವಿನಿಂದ ಬಂದಿವೆ, ಕೇವಲ ಪ್ರತ್ಯಯಗಳಲ್ಲಿ ಮಾತ್ರ ಭೇದ. ಯಾರು ಹರಿಯೋ ಆತನೇ ಹರ, ಶ್ರದ್ಧೆ ಇದ್ರೆ ಎಲ್ಲ ದೊರೆತ ಹಾಗೆಯೇ ಅಂತ ಹೇಳ್ತಾನ ಅವನು. ಇದು ಶ್ರೀರಾಮಕೃಷ್ಣ ಹೇಳ್ಕೊಟ್ಟದ್ದು. ಹರಿಗೂ ಹರನಿಗೂ ಭೇದ ಇಲ್ಲ, ಅದಕ್ಕೋಸ್ಕರವೇ ಅವನನ್ನು ಹರಿಹರ ಅಂತ ಕರೀತಾರೆ. ಯಾತಕ್ಕೆ ಹೆಂಗಸಿಗೂ ಗಂಡಸಿಗೂ ಭೇದ ಇಲ್ಲ, ಆದ್ರಿಂದ ಶಿವ ಅರ್ಧ ನಾರೀಶ್ವರ ಆಗಿಬಿಟ್ಟಿದ್ದಾನೆ. ಒಂದೇ ಶರೀರದಲ್ಲಿ ಅರ್ಧ ನಾರಿ ಅರ್ಧ ಪುರುಷ, ಹಾಗೇನೇನೆ ಹರಿ ಮತ್ತು ಹರ, ಶಿವ ಮತ್ತು ವಿಷ್ಣು ಇವರಲ್ಲಿ ಭೇದ ಇಲ್ಲ ಅಂತನ್ನೋದನ್ನು ತೋರಿಸೋದಕ್ಕೆ ಹರಿಹರರಾಗಿ ಅವರು ಅವತಾರ ತಾಳಿದ್ದನ್ನು ನಾವು ಕಾಣ್ತೇವೆ. ಆ ರೀತಿಯಲ್ಲೆಲ್ಲ ತಿಳಿಸಿಕೊಡುವ ಪ್ರಯತ್ನ ಮಾಡಿದರೂ ಕೂಡ ಹರಿಹರರ ಅನುಚರರಲ್ಲಿ ಇನ್ನೂ ಕೂಡ ಭೇದ ಉಳಿದುಕೊಂಡಿದೆ. ಅದನ್ನು ಶ್ರೀರಾಮಕೃಷ್ಣ ಆ ಕಥೆಯ ಮೂಲಕ ಸ್ವಾರಸ್ಯವಾಗಿ ಹೇಳಿದ್ದಾರೆ. ರಾಮನಿಗೂ ಶಿವನಿಗೂ ಯುದ್ಧವಾದಾಗ ಶಿವಗಣಗಳು, ರಾಮನ ಸೈನ್ಯಗಳು ಅಂದರೆ ವಾನರ ಸೈನ್ಯಗಳು ಕೂಡ ಸೇರಿಕೊಂಡು ಯುದ್ಧ ಮಾಡ್ತಾ ಇದ್ರೆ ಶಿವ ಮತ್ತು ರಾಮರು ರಾಜಿ ಮಾಡಿಕೊಂಡ್ರು. ಆದರೆ ಆ ವಾನರು ಮತ್ತು ಶಿವಗಣಗಳು ಇವತ್ತಿಗೂ ಕೂಡ ಜಗಳವಾಡ್ತಾ ಇದ್ದಾರೆ. ಆ ವಾನರು ಮತ್ತು ಶಿವಗಣಗಳು ಬೇರೆ ಯಾರು ಅಲ್ಲ, ನಾವೇ ಅಂತ ಶ್ರೀರಾಮಕೃಷ್ಣ ಹೇಳಿದ್ದನ್ನ ನಾವು ಇಲ್ಲಿ ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳಬಹುದು. ಇಲ್ಲಿ ಹರಿ ಹರ ಹಕಾರ ಎರಡಕ್ಕೂ ಒಂದೇ, ಇದು ರಿ ಆಯ್ತು, ಅದು ರ ಆಯ್ತು ಅಷ್ಟೇ. ಹರ ಅಂತ ಹೇಳಿದ್ಕೊಳ್ಳಿ ಈಶ್ವರ ಅಂತಂದ್ರು, ಹರಿ ಅಂತ ಹೇಳಿದ್ಕೊಳ್ಳಿ ವಿಷ್ಣು ಅಂತಂದ್ಕೊಂಡ್ರು. ಆದರೆ ಸಬ್ರಹ್ಮ, ಸಶಿವ, ಸಹರಿ, ಸೇಂದ್ರ, ಸೋಕ್ಷರ ಪರಮಸ್ವರಾಟ್, ನಾರಾಯಣ ಸೂಕ್ತ ಅಂತ ಹೇಳ್ತಕ್ಕಂತಹ ಒಂದು ಮಂತ್ರದಲ್ಲಿ ಅದೇ ಆತ್ಮನೇ ಅಥವಾ ಅದೇ ಪರಮಾತ್ಮನೇ ಹರಿ, ಅದೇ ಪರಮಾತ್ಮನೇ ಶಿವ, ಅವನೇ ವಿಷ್ಣು, ಅವನೇ ಇಂದ್ರ ಇತ್ಯಾದಿ ಮಾತುಗಳಿಂದ ಹೇಳಲಾಗಿದೆ. ಅಷ್ಟಾದರೂ ಕೂಡ ಜಗಳ ಮಾತ್ರ ಬಿಡುವುದಿಲ್ಲ ಅವರು, ನಮ್ಮದೇ ಬೇರೆ ಅಂತ, ನಿಮ್ಮದೇ ಬೇರೆ ಅಂತ. ಇದಕ್ಕೂ ಕೂಡ ಕಾರಣ ಇದೆ. ಯಾತಕ್ಕೋಸ್ಕರ ಹರಿಯ ಅನುಚರರು ನಾವು ಬೇರೆಯಾಗಿರ್ತೇವೆ, ಹರಿಭಕ್ತಿಯಲ್ಲಿರ್ತೇವೆ ಅಂತ ಹೇಳೋದು, ಹರರ ಭಕ್ತರು, ಹರನ ಭಕ್ತರು ನಾವು ಬೇರೆ, ನೀವು ಹರಿಭಕ್ತರು ನಾವು ಹರನ ಭಕ್ತರು ಅಂತ ಬೇರೆಯಾಗಿ ಅವರು ಇರೋದಕ್ಕೆ ಯಾತಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ? ಅದಕ್ಕೂ ಕೂಡ ಅರ್ಥ ಇದೆ, ಸುಮ್ಮನೆ ಅಲ್ಲ ಅದು. ಅಲ್ಲಿ ಏಕನಿಷ್ಠೆ ಏಕನಿಷ್ಠೆ ಅಂತ ಹೇಳ್ತಕ್ಕಂಥ ಒಂದು ಮಾತಿದೆ ಈ ಭಕ್ತಿ ಯೋಗದಲ್ಲಿ, ಭಕ್ತಿ ಸಂಪ್ರದಾಯದಲ್ಲಿ. ಏಕನಿಷ್ಠೆ ಅಂತ ಹೇಳಿದ್ರೇನು, ತಮ್ಮ ತಮ್ಮ ದೇವರಲ್ಲಿ ಸಂಪೂರ್ಣ ಅನುರಾಗ ಅಂತ. ಆದರೆ ಅವರು ಈ ಬಗೆಯ ಏಕನಿಷ್ಠೆಯನ್ನು ಅಭ್ಯಾಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಮರೆತು ಬಿಟ್ರು. ಇತರ ದೇವತೆಗಳಿಗೆ ನಮಸ್ಕಾರ, ತನ್ನ ದೇವರಿಗೆ ಅನುರಾಗ. ಅನುರಾಗ ಅಂತ ಹೇಳ್ತಕ್ಕಂತಹದ್ದು, ಪ್ರೇಮ ಅಂತ ಹೇಳ್ತಕ್ಕಂತಹದ್ದು ತನ್ನ ಇಷ್ಟ ದೇವತೆಗೆ ಮಾತ್ರ ಸಲ್ಲತಕ್ಕಂತಹದ್ದು. ಆದರೆ ಇತರ ಎಲ್ಲ ದೇವತೆಗಳಿಗೂ ಕೂಡ, ದೇವ ದೇವಿಯರಿಗೂ ಕೂಡ ನಮಸ್ಕಾರ ಮಾಡೋದನ್ನು ಬಿಡಬಾರದು. ನಮಸ್ಕಾರ ಮಾಡೋದ್ರಲ್ಲಿ, ಗೌರವ ತೋರಿಸೋದ್ರಲ್ಲಿ, ಪೂಜ್ಯ ಬುದ್ಧಿಯನ್ನು ತಾಳೋದ್ರಲ್ಲಿ ಯಾವ ಒಂದು ಅಪಚಾರವೂ ಆಗೋದಿಲ್ಲ ಅಂತನ್ನೋದನ್ನು ಅವರು ಕಲಿತುಕೊಳ್ಳಿಲ್ಲ. ಅದರ ಪರಿಣಾಮವಾಗಿ ಈ ಬಗೆಯ ಸ್ವಾರ್ಥ ಸಂಕುಚಿತ ದೃಷ್ಟಿ ಬಂದು ಜಗಳಕ್ಕೆ ಕಾರಣವಾಯಿತು. ತಾವು ಹೆಚ್ಚು ನಾವು ಹೆಚ್ಚು ಅಂತ ಹೇಳ್ತಕ್ಕಂತ ಒಂದು ಜಗಳಕ್ಕೆ ಕಾರಣವಾಯಿತು. ಆದರೆ ಇಲ್ಲಿ ಶ್ರೀರಾಮಕೃಷ್ಣರು ಸಮನ್ವಯವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಸಮನ್ವಯ ದೃಷ್ಟಿ ಯಾವುದದು? ಹರಿಹರ ಅಂತ ಹೇಳ್ತಕ್ಕಂತ ಈ ಶಬ್ದದಲ್ಲಿ ಭೇದ ಎಲ್ಲಿ ಬರುತ್ತೆ? ಪ್ರತ್ಯಯದಲ್ಲಿ ಮಾತ್ರ. ರಿ ಇಕಾರ, ರ ಅಕಾರ, ಅಲ್ಲಿ ಮಾತ್ರವೇ ಭೇದ ಬರುತ್ತೆ ವಿನಃ ಅವನು ಮೂಲ ಧಾತು ಅಂತ ಹೇಳ್ತಕ್ಕಂತ ಸಂಸ್ಕೃತದಲ್ಲಿ ಒಂದೇ ಹೃ ಧಾತು. ಹೃ ಅಪಹರಿಸೋದು, ಪಾಪವನ್ನು ಅಪಹರಿಸತಕ್ಕಂಥವರಲ್ಲಿ ಇಬ್ಬರೂ ಕೂಡ ಸಮಾನ. ನಮ್ಮ ಹೃದಯಗಳನ್ನು ಅಪಹರಿಸುವುದರಲ್ಲಿ ಇಬ್ಬರೂ ಕೂಡ ಸಮಾನ. ಆದ್ರಿಂದ ಅವರಿಬ್ಬರಲ್ಲೂ ಕೂಡ ಭೇದ ಇಲ್ಲ, ಒಂದೇ ಚೈತನ್ಯ ಅಂತ. ಹಾಗೆ ಅದು ಒಂದೇ ಚೈತನ್ಯ ಅಂತ ತಿಳಿದುಕೊಳ್ಬೇಕು. ಆದರೆ ಹರಿಯ ಭಕ್ತರು ಹರಿಯನ್ನೇ ಪ್ರೀತಿಸಬೇಕು, ಹರನ ಭಕ್ತರು ಹರನನ್ನೇ ಪ್ರೀತಿಸಬೇಕು, ಮತ್ತು ಹರಿಯ ಭಕ್ತರು ಹರರನ್ನ ಗೌರವಿಸಬೇಕು, ಹರನ ಭಕ್ತರು ಹರಿಯನ್ನು ಗೌರವಿಸಬೇಕು, ಮತ್ತು ಇತರ ಎಲ್ಲ ದೇವದೇವಿಯರನ್ನು ಕೂಡ ಪೂಜಿಸಬೇಕು, ಗೌರವಿಸಬೇಕು. ಯಾತಕ್ಕೆ ಅಂತೇಳಿದ್ರೆ ತನ್ನ ಇಷ್ಟ ದೇವರ ಬೇರೆ ಬೇರೆ ರೂಪಗಳೇ ಇತರ ದೇವದೇವಿಯರು ಅಂತನ್ನೋದು ನೆನಪಿಟ್ಕೊಂಡಿರ್ಬೇಕು. ಒಬ್ಬನೇ ದೇವರು ಎಲ್ಲ ರೂಪಗಳನ್ನು ತೆಗೆದುಕೊಂಡಿದ್ದಾನೆ. ಮುಸಲ್ಮಾನ್ ರೂಪನೂ ಅವನೇ ತೆಗೆದುಕೊಂಡಿದ್ದಾನೆ, ಕ್ರಿಶ್ಚಿಯನ್ನರ ರೂಪನೂ ಅವನೇ ತೆಗೆದುಕೊಂಡಿದ್ದಾನೆ, ಜಗತ್ತಿನ ಸಕಲ ಚರಾಚರ ವಸ್ತುಗಳು ಕೂಡ ಅವನೇ ಆಗಿದ್ದಾನೆ ಅಂತ ಹೇಳ್ತಕ್ಕಂತಹ ತತ್ವವನ್ನ ಉಪನಿಷತ್ತು ನಮಗೆ ಬೋಧಿಸ್ತಾ ಇದೆ, ಸತ್ಯವಾಗಿಯೂ ಇದೆ. ಆದ್ರಿಂದ ನಾವು ಇತರ ಯಾವ ದೇವದೇವಿಯರನ್ನು ಕೂಡ ದ್ವೇಷಿಸೋದಕ್ಕೆ ಹೋಗಲೇಬಾರದು, ತಿಳಿದುಕೊಂಡು ಅದಕ್ಕನುಸಾರವಾಗಿರಬೇಕು. ಇತರ ದೇವರನ್ನ ದ್ವೇಷಿಸುವುದೇ ಆಗಲಿ ತಿರಸ್ಕರಿಸುವುದೇ ಆಗಲಿ ತನ್ನ ದೇವರ ಅವಗ್ರಹಕ್ಕೆ ಅವಕೃಪೆಗೆ ಪಾತ್ರ ಆಗೋದಕ್ಕೊಂದು ಕಾರಣವಾಗಿಬಿಡುತ್ತೆ ಅಂತ ಇನ್ನೊಂದು ಬಹಳ ಮುಖ್ಯವಾದಂತಹ ಅಂಶ. ಕೇವಲ ತಮ್ಮ ದೇವರನ್ನ ಪ್ರೀತಿಸುವ ಸಂದರ್ಭದಲ್ಲಿ ಇತರ ದೇವರನ್ನ ದ್ವೇಷಿಸಿದ ಮಾತ್ರಕ್ಕೆ ತಮ್ಮ ದೇವರು ಬಹಳ ಬೇಗ ಬಂದು ದರ್ಶನ ಕೊಡ್ತಾನೆ ಅಂತ ಹಾಗೇನೂ ಇಲ್ಲ. ಹರನನ್ನು ಅವನು ದ್ವೇಷಿಸಿದ್ದಾನೆ, ಅದರಿಂದ ಇವನಿಗೆ ಬೇಗ ಧೈರ್ಯ ಸಾಕ್ಷಾತ್ಕಾರ ಕೊಡೋಣ ಅಂತ ಏನಾದರೂ ಮಾಡಿದ್ದುಂಟೇನು? ಇತರ ದೇವರುಗಳನ್ನ ದ್ವೇಷಿಸಿದ ಭಕ್ತರಿಗೆ ಅವರವರ ದೇವರುಗಳು ಬಹುಬೇಗ ಓಡಿ ಬಂದು ಸಾಕ್ಷಾತ್ಕಾರ ಕೊಟ್ಟಂತಹ ಉದಾಹರಣೆಗಳಿವೆಯೇನು? ಇವನು ನನ್ನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆ, ಅದಕ್ಕೆ ಸಾಕ್ಷಿ ಏನಪ್ಪ ಅಂದ್ರೆ ಇತರ ದೇವತೆಗಳನ್ನೆಲ್ಲ ಚೆನ್ನಾಗಿ ತಿರಸ್ಕರಿಸ್ತಾ ಇದ್ದಾನೆ ಭೇಷ್ ಅಂತ ಅಲ್ಲಿ ಗೊತ್ತಾಗುತ್ತೆ ನಮಗೆ. ಆದ್ರಿಂದ ಇಲ್ಲಿ ಶ್ರೀರಾಮಕೃಷ್ಣರು ಆ ಸಮನ್ವಯದ ಒಂದು ತತ್ವವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ದೇವದೇವಿಯರು ಒಂದೇ ಚೈತನ್ಯದಿಂದ ಉದ್ಭವಿಸಿದಂತಹ ವಿವಿಧ ರೂಪಗಳು ಅಂತ ಈಶಾನ ಹೇಳಿದ ಮೇಲೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ಕತೆ ಇನ್ನೊಂದು ಕತೆ ಇದೆಯಲ್ಲ, ಅದು ಹೇಳ ನೋಡೋಣ. ಸಾಧುವಿನ ಹೃದಯ ಎಲ್ಲಕ್ಕಿಂತ ದೊಡ್ಡದು ಅಂತ ಒಂದು ಕತೆ ಇದೆಯಲ್ಲ, ಅದು ಹೇಳೋಣ. ಈಶಾನ ಹೇಳ್ತಾನೆ, ನಮ್ಮ ಸುತ್ತಮುತ್ತ ಇರತಕ್ಕಂಥವುಗಳಿಗಿಂತ ಭೂಮಿ ದೊಡ್ಡದು. ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ವಸ್ತು ವಿಶೇಷಗಳಿಗಿಂತ ಭೂಮಿ ದೊಡ್ಡದು. ಭೂಮಿಗಿಂತ ದೊಡ್ಡದು ಯಾವುದು ಅಂತಂದ್ರೆ ಸಾಗರ. ಸಾಗರಕ್ಕಿಂತಲೂ ದೊಡ್ಡದು ಯಾವುದಪ್ಪ ಅಂತಂದ್ರೆ ಆಕಾಶ. ಆದರೆ ಭಗವಾನ್ ವಿಷ್ಣು ತನ್ನ ಒಂದೇ ಒಂದು ಪಾದದಿಂದಲೇ ಸ್ವರ್ಗ, ಮರ್ತ್ಯ, ಪಾತಾಳ ಈ ತ್ರಿಭುವನಗಳನ್ನು ಅಳೆದು ಬಿಟ್ಟ. ಆ ವಿಷ್ಣುವಿನ ಪಾದ ಅದೆಲ್ಲಿದೆ? ಸಾಧುವಿನ ಹೃದಯದ ಮಧ್ಯದಲ್ಲಿದೆ. ಆದ್ರಿಂದ ಸಾಧುವಿನ ಹೃದಯ ಎಲ್ಲಕ್ಕಿಂತ ದೊಡ್ಡದು. ಚೆನ್ನಾಗಿದೆ ಈ ಕತೆ, ಬಹಳ ಸ್ವಾರಸ್ಯವಾಗಿದೆ. ನಮ್ಮ ಸುತ್ತಮುತ್ತ ಎಂತೆಂತಹ ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಇವೆ, ಅರಮನೆಗಳೆಲ್ಲ ಇವೆ, ಇನ್ನೇನೇನೆಲ್ಲ ಇವೆ. ಅವುಗಳಿಗಿಂತ ದೊಡ್ಡದು ಯಾವುದೋ ಅಂದ್ರೆ ಭೂಮಿ. ಭೂಮಿಗಿಂತ ದೊಡ್ಡದುಂಟು ಸಾಗರ, ಸಾಗರಕ್ಕಿಂತ ದೊಡ್ಡದುಂಟು ಆಕಾಶ. ಆದರೆ ಈ ಸ್ವರ್ಗಮರ್ತ್ಯ ಪಾತಾಳಗಳನ್ನೇ ವಿಷ್ಣು ತನ್ನ ಪಾದಗಳಿಂದ ಅಳೆದಿದ್ದಾನೆ. ಆ ಪಾದ ಅಂಥ ದೊಡ್ಡ ಪಾದ ಈ ಭಕ್ತನ ಹೃದಯದಲ್ಲಿದೆ. ಹಾಗಿರುವಾಗ ಭಕ್ತನ ಹೃದಯ ಅಥವಾ ಸಾಧುವಿನ ಹೃದಯ ಎಲ್ಲಕ್ಕಿಂತ ದೊಡ್ಡದು ಅಂತ. ಇಲ್ಲಿ ಎರಡು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಒಂದನೇದಾಗಿ, ಸಾಧುವಿನ ಹೃದಯದಲ್ಲಿ ಆ ವಿಷ್ಣುವಿನ ಪಾದ, ಅಂತಹ ಅಗಾಧವಾದ ಅನಂತವಾದ ಪಾದ ಈ ಸಾಧುವಿನ ಹೃದಯದಲ್ಲಿ. ಅದು ಎಂಥ ಹೃದಯ ಇರಬಹುದು? ಈ ಮಾಂಸಪಿಂಡವಾ? ಅಲ್ಲ, ಅದನ್ನೇ ಆಧ್ಯಾತ್ಮಿಕ ಹೃದಯ. ಆಧ್ಯಾತ್ಮಿಕ ಹೃದಯ, ಭಾವಪೂರ್ಣವಾದ ಹೃದಯ, ಭಾವನಾಮಯವಾದ ಹೃದಯ ಅಂತ ಕರೆಯೋದು. ನಮ್ಮ ಭಾವನೆಗಳೆಲ್ಲ ಎಲ್ಲಿಂದ ಉಕ್ಕಿ ಹರಿಯುತ್ತವೋ, ಆಲೋಚನೆಗಳೆಲ್ಲ ಎಲ್ಲಿಂದ ಉಕ್ಕಿ ಹರಿಯುತ್ತವೋ, ಆ ಒಂದು ಚಕ್ರ, ಅನಾಹತ ಚಕ್ರ, ಅದು ಜ್ಯೋತಿರ್ಮಯ, ಅದು ಅನಂತ, ಅದು ಅಗಾಧ. ಅದರೊಳಗಡೆ ವಿಷ್ಣುವಿನ ಪಾದ. ಇದು ಒಂದು ವಿಚಾರ ನಾವು ತಿಳ್ಕೊಳ್ಬೇಕಾದ್ದು. ಸಾಧುವಿನ ಹೃದಯ ಅಂತಿರ್ತಕ್ಕಂಥದ್ದು ಎಲ್ಲದಕ್ಕಿಂತ ದೊಡ್ಡದು, ಯಾಕೆಂದ್ರೆ ವಿಷ್ಣುವಿನ ಪಾದವೇ ಅಲ್ಲಿದೆ ಅಂತ ಹೇಳಿದ ತಕ್ಷಣ ಸಾಧುಗಳು ಎಷ್ಟು ಜನ ಇಲ್ಲ, ಅವರೆಲ್ಲರ ಹೃದಯವೂ ಕೂಡ ವಿಷ್ಣುವಿನ ಪಾದಕ್ಕಿಂತ ದೊಡ್ಡದು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಅವ್ರನ್ನ ನಾವು ಗೌರವಿಸುವುದಾಗುತ್ತೆ. ಬಹಳ ನಿಜ. ಆದರೆ ವಿಷ್ಣುವಿನ ಪಾದ ಅಲ್ಲಿ ನಿಜಕ್ಕೂ ಇದೆಯೇ ಅಂತನ್ನೋದನ್ನ ನಾವು ಸ್ವಲ್ಪ ಪರೀಕ್ಷೆ ಮಾಡಿ ನೋಡದೇನೇನೆ ಒಂದೇ ಸತ್ತಿಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಉದ್ದುದ್ದಕ್ಕೆ ಅಡ್ಡಡ್ಡಕ್ಕೆ ಹಾಗಾಗಿ ನುಂಗೋದಕ್ಕೆ ಈ ಮಾತನ್ನ ಆಗುವುದಿಲ್ಲ, ಪರೀಕ್ಷೆ ಮಾಡಲೇಬೇಕಾಗುತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ನಿಜವಾದ ಸಾಧು ಯಾರು ಅಂತ. ಯಾರು 24 ಗಂಟೆಯೂ ಭಗವದ್ ವಿಚಾರದಲ್ಲೇ ಇರ್ತಾನೋ ಅವನೇ ನಿಜವಾದ ಸಾಧು ಅಂತ. ನಿನ್ನೆ ತಾನೇ ಒಬ್ಬ ಸಾಧು ಬಂದಿದ್ದ, ಸುಮಾರು 70-80 ವರ್ಷ ಆಗಬಹುದು. ಅವನು ತೆಲುಗು ಸಾಧು, ನನ್ನ ಹತ್ರ ಹೇಳ್ತಾ ಇದ್ದ. ಒಂದ್ಸರ್ತಿ ಬಂದ ತಕ್ಷಣ ಅಪ್ಕೊಂಡ್ಬಿಟ್ಟ ಅವನು. ಆಮೇಲೆ ಹೇಳ್ದ, ಏನು ನಾನು ಬ್ರಹ್ಮ ನೀನು ಬ್ರಹ್ಮ ಅಲ್ವಾ? ಸರಿಯಾ, ನಾನು ಬ್ರಹ್ಮ ನೀನು ಬ್ರಹ್ಮ. ಹಾ ಹೌದು ಹೌದು. ಸರಿಯಾ, ನಾನು ಬ್ರಹ್ಮ ನೀನು ಬ್ರಹ್ಮ ಅಂದ. ಅಷ್ಟೊತ್ತಿಗೆ ಯಾರೋ ಬಾಕಿ ಬಂದು ನಮಸ್ಕಾರ ಮಾಡಿದ್ರು, ಆಮೇಲೆ ಹೊರಟೋದ್ರು. ಆಮೇಲೆ ಹೇಳ್ದ, ನೋಡಿ ಅವ್ರು ಬಂದ್ರು ಹೋದ್ರು, ಅವ್ರ ವಿಚಾರ ತಕೊಂಡು ಮಾತಾಡಿದ್ರೆ ಅದು ಪ್ರಪಂಚ, ಬರೀ ದೇವರ ವಿಚಾರನೆ ಮಾತಾಡ, ದೇವರೇ ಅದೇ ಇರುತ್ತೆ. ದೇವರ ವಿಚಾರ ಮಾತಾಡಿದ್ರೆ ದೇವರೇ ಇರುತ್ತೆ, ಅವ್ರ ವಿಚಾರ ಮಾತಾಡಿದ್ರೆ ಅದೇ ಇರುತ್ತೆ. ಗೊತ್ತಾಯ್ತಾ? ಆಮೇಲೆ ಈ ಎರಡು ಕಾಲು ಇದೆಯಲ್ಲ, ಎರಡು ಕಾಲು ಅದೇ ಕಂಬ, ಈ ಮೇಲ್ಗಡೆ ದೇಹ ಇದೆಯಲ್ಲ ಅದೇ ದೇವಾಲಯ, ಎರಡು ಕಣ್ಣುಗಳು ಸೂರ್ಯ ಚಂದ್ರ ದೇವಸ್ಥಾನ, ಇದು ದೇವರು, ಇಲ್ಲಿರೋದು ದೇವರು, ನಾನು ದೇವರು ನೀನು ದೇವರು. ಹೆಚ್ಚಿಗೆ ಶಬ್ದಗಳಿಲ್ಲ ಅವನ ಹತ್ರ. ಆದರೆ ಇಷ್ಟೊಂದೇ ಹೇಳ್ಕೊಂಡು ಅದರೊಳಗೆ ಇದ್ದಾನೆ, ಆನಂದವಾಗಿದೆ ಅವನ ಪಾಡಿಗೆ. ಇಷ್ಟರೊಳಗೆ ಇದ್ಬಿಟ್ರೆ ನಾವು ಆನಂದವಾಗಿರಬಹುದು ಅಂತಾನು. ಈಗ ಸುಮಾರು 3-4 ವರ್ಷಗಳಿಂದ ಆತ ನಂಗೆ ಪರಿಚಯ, ಆಗಾಗ ಬರ್ತಿರ್ತಾನವನು. ನಿಮ್ ನೆನಪಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ಹೀಗೆ ಈ ಭಗವದ್ ವಿಚಾರ ಅಂತ ಹೇಳ್ತಕ್ಕಂಥದ್ದಿದೆಯಲ್ಲ, ಅದರಲ್ಲೇ ಯಾರು 24 ಗಂಟೆಯೂ ಬಗೆ ಬಗೆಯಾಗಿ ರಮಿಸ್ತಾ ಇರ್ತಾನೋ ಆತ ಸಾಧು. ಯಾವುದೇ ಒಂದು ಘಟನೆ ನಡೆಯಲಿ ಅದಕ್ಕೆ ಸಂಬಂಧಪಟ್ಟಂತೆ ಭಗವದ್ ವಿಚಾರ ಬರಬೇಕು ಅವನಿಗೆ. ಶ್ರೀರಾಮಕೃಷ್ಣವು ಕೂಡ ಹಾಗೇನೆ, ಒಂದು ಸರ್ಕಸ್ ನೋಡಕ್ ಹೋದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಭಗವದ್ ವಿಚಾರವನ್ನು ಹೇಳಕ್ಕೆ ಶುರು ಮಾಡ್ತಾರೆ. ಭಗವದ್ ವಿಚಾರವನ್ನು ವಿವರಿಸೋದಕ್ಕೆ ಬೇಕಾದಂತಹ ಕೆಲವು ಉದಾಹರಣೆಗಳನ್ನ ಆ ಸರ್ಕಸ್ನಿಂದ ಅವರು ತೆಗೆದುಕೊಡ್ತಾರೆ. ಹಾಗೆ ಒಂದು ಪ್ರದರ್ಶನಾಲಯಕ್ಕೆ ಹೋದ್ರೆ ಅಲ್ಲಿರ್ತಕ್ಕಂಥ ಕೆಲವು ವಸ್ತು ವಿಶೇಷಗಳನ್ನು ತೆಗೆದುಕೊಂಡು ತಮ್ಮ ಭಗವಂತನ ರೀತಿ ನೀತಿಗಳನ್ನ ಅವರ ಸೃಷ್ಟಿ ಕಾರ್ಯಗಳನ್ನ ವಿವರಿಸೋದಕ್ಕೆ ಅದನ್ನೆಲ್ಲ ಬೆಳೆಸ್ಕೊಳ್ತಾರೆ. ಯಾವುದನ್ನೇ ತೆಗೆದುಕೊಳ್ಳಿ ಅವರಿಗೆ ಭಗವಂತನ ವಿಚಾರ ಅದಕ್ಕೆ ಸಂಬಂಧಪಟ್ಟಂತೆ ಬರಲೇಬೇಕು. ಭಗವಂತನ ವಿಚಾರ ಬರದೇ ಇತ್ತು ಅಂತ ಹೇಳಿದ್ರೆ ಅದು ಪೂರ್ಣ ಆಗೋದಿಲ್ಲ. ಇದು ಆ ಸಾಧುವಿನ ಸ್ಪಷ್ಟವಾದ ಲಕ್ಷಣ. ಸಾಧುಗಳು ಸಾಧುಗಳು ಮಾತಾಡಿದ್ರೆ ಅದೇನು ಮಾತಿದೆ ಗದಾಸೆ, ಸಾಧುಸೆ ಸಾಧು ಮಿಲೇತೋ ದೋದೋ ಬಾತ್, ಸಾಧುಸೆ ಸಾಧು ಮಿಲೇತೋ ದೋದೋ, ಒಳ್ಳೆ ಮಾತು ಅಂತ ಅರ್ಥ. ಬಾತ್ ಅಂತಂದ್ರೆ ಒಳ್ಳೆ ಮಾತು ಅಂತ ಅರ್ಥ. ಸಾಧುಸೆ ಸಾಧು ಮಿಲೇತೋ ದೋದೋ ಬಾತ್, ಗದಾಸೆ ಗದಾ ಮಿಲೇತೋ ದೋದೋ ಲಾತ್, ಲಾತ್ ಅಂದ್ರೆ ಹೊಡ್ತ ಅಂತ ಅರ್ಥ. ಎರಡು ಕತ್ತೆಗಳು ಸೇರ್ಕೊಂಡು ಅಂತ ಹೇಳಿದ್ರೆ ಒಂದಕ್ಕೊಂದು ಹೊಡ್ಕೊಂಡು ಸಾಧುವಿಗೆ ಆಧ್ಯಾತ್ಮಿಕವಾಗಿ ಮಾತಾಡದೆ ಇರೋಕೆ ಸಾಧ್ಯವೇ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂತಹ ಅಮೃತಮಯವಾದಂತಹ ವಿಚಾರ ಅಂದ್ರೆ ಅದೊಂದೇ. ಪ್ರಾಪಂಚಿಕರು ಇಬ್ಬರು ಸೇರ್ಕೊಂಡು ಆಧ್ಯಾತ್ಮಿಕ ವಿಚಾರ ಶುರು ಮಾಡ್ತಾರೆ. ಇನ್ನೇನು ಆ ಆಧ್ಯಾತ್ಮಿಕ ವಿಚಾರ ಮಾತಾಡೋಕೆ ಶುರು ಮಾಡಿ 5 ನಿಮಿಷ ಆಗಿಲ್ಲ, ಆಗಲೇ ಮೆಲ್ಲಕ್ಕೆ ಅದು ಪ್ರಾಪಂಚ ವಿಚಾರ ಬಂದಾಯ್ತು ಬಂದಾಯ್ತು ಬಂದಾಯ್ತು, ಕೊನೆಗೆ ಬರೀ ಪ್ರಪಂಚದ ವಿಚಾರ ಮಾತ್ರ ಅಲ್ಲಿರುತ್ತೆ. ಆಧ್ಯಾತ್ಮಿಕ ವ್ಯಕ್ತಿಗಳಿಬ್ಬರು ಸೇರ್ಕೊಳ್ತಾರೆ, ಪ್ರಾಪಂಚಿಕ ವಿಚಾರ ಪ್ರಾರಂಭ ಆಗುತ್ತೆ. ಏನು ಚೆನ್ನಾಗಿದ್ದೀರಾ, ಮಗಳಿಗೆ ಮದುವೆ ಆಯ್ತಾ ಇತ್ಯಾದಿ ಶುರುವಾಗುತ್ತೆ. ಆಮೇಲೆ ಮೆಲ್ಲಕ್ಕೆ 5 ನಿಮಿಷಕ್ಕೆ ಪ್ಲೇನ್ ಮೇಲೆ ಏರ್ಬಿಡುತ್ತೆ. ಅವರ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ದೇವರಿಗೆ ಸಂಬಂಧಪಟ್ಟಂತೆ, ದೇವರ ವಿಶಿಷ್ಟವಾದಂತಹ ಲೀಲೆಗಳಿಗೆ ಸಂಬಂಧಪಟ್ಟಂತೆ ಪ್ರಾರಂಭವಾಗುತ್ತೆ. ಇಷ್ಟೇ ವ್ಯತ್ಯಾಸ. ಆಧ್ಯಾತ್ಮಿಕ ವ್ಯಕ್ತಿಗಳಿಗೂ ಪ್ರಾಪಂಚಿಕ ವ್ಯಕ್ತಿಗಳಿಗೂ ಇಂಥ ದೊಡ್ಡ ವ್ಯತ್ಯಾಸ. ಶ್ರೀರಾಮಕೃಷ್ಣ ಅದಕ್ಕೆ ಹೇಳ್ತಾ ಇದ್ದಾರೆ, ಅವನ ಮೂಲಕ ಆ ಕಥೆಯನ್ನು ಹೇಳಿಸ್ಕೊಂಡು ಸಾಧುವಿನ ಹೃದಯ ಹೇಗೆ ದೊಡ್ಡದು ಅಂತ ಅನ್ನೋದನ್ನು ವಿವರಿಸಿದ್ರು. ಈಶಾನನ ಈ ಎಲ್ಲಾ ಮಾತುಗಳನ್ನು ಕೇಳಿ ಭಕ್ತರಿಗೆ ಬಹಳ ಆನಂದವಾಯಿತು ಅಂತ ಮಾಸ್ಟರ್ ಮಹಾಶಯ ಬರೀತಾನೆ. ಬಳಿಕ ಮುಂದುವರಿಸ್ತಾನೆ ಮಾಸ್ಟರ್ ಮಹಾಶಯ, ಈಶಾನ ಒಂದು ಏಕಾಂತ ಸ್ಥಳಕ್ಕೆ ಹೋಗಿ ಗಾಯತ್ರಿ ಪುರಶ್ಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಗಾಯತ್ರಿ ಬ್ರಹ್ಮ ಮಂತ್ರ, ಪರಮಹಂಸರು ಹೇಳ್ತಾ ಇದ್ದಾರೆ. ವಿಷಯ ಬುದ್ಧಿ ಹೋಗದೇ ಇತ್ತು ಅಂದ್ರೆ ಬ್ರಹ್ಮಜ್ಞಾನ ದೊರಕೋದಿಲ್ಲ ಅಂತ. ಮತ್ತೆ ಹೇಳ್ತಾರೆ, ಕಲಿಯುಗದಲ್ಲಿ ಅನ್ನಗತ ಪ್ರಾಣ, ವಿಷಯ ಬುದ್ಧಿ ಬಿಟ್ಟು ತೊಲಗಲು ಅಲ್ಲದು. ಮನಸ್ಸು ರೂಪ ರಸ ಗಂಧ ಸ್ಪರ್ಶ ಶಬ್ದ ಇವುಗಳಲ್ಲೇ ಸದಾ ನೆಲೆಸಿರುತ್ತದೆ ಅಂತ ಹೇಳಿದ್ರಂತೆ, ಹೇಳಿದ್ರು ಅಂತ ಮಾಸ್ಟರ್ ಮಹಾಶಯ ಬರೆದ. ಅದಕ್ಕಾಗಿಯೇ ಅವರು ಹೇಳ್ತಾ ಇದ್ದಾರೆ ಅಂತ ಮಾಸ್ಟರ್ ಮಹಾಶಯ ಬರೆಯುದು. ಅವ್ರು ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಕಲಿಯುಗಕ್ಕೆ ವೇದ ಮತವಲ್ಲ, ಯಾರು ಬ್ರಹ್ಮನೋ ಆತನೇ ಶಕ್ತಿ. ಶಕ್ತಿಯ ಉಪಾಸನೆ ಮಾಡಿದ್ರೆ ಬ್ರಹ್ಮನ ಉಪಾಸನೆ ಮಾಡಿದ ಹಾಗೆ. ಸೃಷ್ಟಿ ಸ್ಥಿತಿ ಪ್ರಳಯ ಕಾರ್ಯಗಳಿಂದ ಮಾಡುವಾಗ ಬ್ರಹ್ಮನಿಗೆ ಶಕ್ತಿ ಅಂತ ಹೆಸರು. ಬ್ರಹ್ಮಶಕ್ತಿ ಬೇರೆ ಬೇರೆ ವಸ್ತುಗಳಲ್ಲ, ಒಂದೇ ಅಂತ. ಶ್ರೀರಾಮಕೃಷ್ಣ ಇಲ್ಲಿ ಅದ್ಭುತವಾದಂತಹ ಒಂದು ಸಂದೇಶವನ್ನು ಈ ಕಲಿಯುಗಕ್ಕೆ ತಕ್ಕಂತೆ ಕೊಡ್ತಾ ಇದ್ದಾರೆ. ವೇದ ವೇದ ಅಂತ ಇದೆ, ಅದನ್ನ ಬ್ರಾಹ್ಮಣೇತರರು ಓದಬಾರ್ದಂತೆ ಹೌದಾ ಅಂತ ಬಹಳ ಜನ ಕೇಳುವರಿದ್ದಾರೆ. ಇಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಮ್ಮ ಯುಗಕ್ಕಲ್ಲ ಅದು ಬೇಡ ಅಂತ. ನಾನು ಕೆಲವರಿಗೆ ಹೇಳೋದುಂಟು, ಬ್ರಾಹ್ಮಣರಿಗೆ ಅದು ಅರ್ಥ ಆಗ್ತಲ್ಲ, ನಿಮ್ಗೆ ಯಾತಕದಲ್ಲ ಅಂತ. ಭಗವನ್ ನಾಮಸ್ಮರಣೆ ಮಾಡಿ, ಅದಕ್ಕಿಂತ ಇದಕ್ಕೆ ಇನ್ನೂ ಸುಲಭವಾದ ಮಾರ್ಗವನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣೆಯಲ್ಲಿ. ವೇದ ಮತ ಯಾವುದು ಅಂತಂದ್ರೆ ಬ್ರಹ್ಮ ಉಪಾಸನೆ, ಪರಬ್ರಹ್ಮದ ಉಪಾಸನೆ. ಅನಂತನಾದಂತಹ, ನಿರಾಕಾರನಾದಂತಹ, ನಿರ್ಗುಣನಾದಂತಹ ಪರಬ್ರಹ್ಮದ ಉಪಾಸನೆ ಈ ಮನಸ್ಸು ಹೇಗೆ ಮಾಡುತ್ತೆ? ಅದನ್ನ ಸಾಧ್ಯವೇ ಇಲ್ಲ, ಅದನ್ನು ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ. ಆಕಾಶವನ್ನೇ ಗ್ರಹಿಸುವುದು ಸಾಧ್ಯವಿಲ್ಲ. ಈ ಆಕಾಶಕ್ಕೂ ಮೂಲ ಕಾರಣನಾದಂತಹ ಆ ನಿರಾಕಾರ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವನ್ನು ಹೇಗೆ ಗ್ರಹಿಸುವುದಕ್ಕೆ ಸಾಧ್ಯ? ಆದರೆ ಅದೇ ಪರಬ್ರಹ್ಮ ವಸ್ತುವಿನ ಶಕ್ತಿ ಶಕ್ತಿ ಅಭಿವ್ಯಕ್ತಿಗೊಂಡು ಬಂದಿದೆ. ಅದೇ ಅವತಾರ ಪುರುಷರಾಗಬಹುದು, ಅದೇ ಬಗೆ ಬಗೆಯ ದೇವದೇವಿಯರಿರಬಹುದು. ಆ ಒಂದು ಶಕ್ತಿಯನ್ನ ನಾವು ತೆಗೆದುಕೊಂಡು ಆ ಶಕ್ತಿಯನ್ನು ನಾವು ಪೂಜಿಸಿತು ಅಂತ ಹೇಳಿದ್ರೆ ಪರಬ್ರಹ್ಮವನ್ನೇ ನಾವು ಆ ಮೂಲಕ ಪೂಜಿಸಿದಂತಾಗುತ್ತೆ. ಬ್ರಹ್ಮಶಕ್ತಿ ಬೇರೆ ಬೇರೆ ಅಲ್ಲ, ಶಕ್ತಿಯನ್ನು ಪೂಜಿಸುವುದರಿಂದ ಬ್ರಹ್ಮನನ್ನೇ ಪೂಜಿಸಿದಂತಾಗುತ್ತೆ ಅಂತನ್ನುವ ಮಾತನ್ನು ಹೇಳ್ಕೊಡ್ತಾರೆ. ಇದಕ್ಕಿಂತ ದೊಡ್ಡ ಒಂದು ಸಮಾಧಾನಕರವಾದಂತಹ ಭರವಸೆ ಇನ್ಯಾವುದೂ ಇಲ್ಲ. ಈಗ ಶ್ರೀರಾಮಕೃಷ್ಣ ಈಶಾನ್ಯ ಹೇಳ್ತಾರೆ, ನೇತಿ ನೇತಿ ಅಂತ ಸುಮ್ಮನೆ ಹೇಳ್ಕೊಂಡು ಯಾಕೆ ವೃಥಾ ಕಾಲ ಕಳೀತಾ ಇದ್ದೀಯೇ? ಬ್ರಹ್ಮನ ಸಂಬಂಧವಾಗಿ ಏನನ್ನೂ ಹೇಳೋದಕ್ಕಾಗೋದಿಲ್ಲ, ಕೇವಲ ಆತ ಇದ್ದಾನೆ ಅಂತ ಮಾತ್ರ ಹೇಳಿಬಿಡ್ಬೋದು ಅಷ್ಟೇನೆ. ನಾವು ಏನೇನನ್ನ ನೋಡ್ತೇವೋ ಭಾವಿಸ್ತೇವೋ ಅವೆಲ್ಲ ಆದ್ಯಶಕ್ತಿ ಚಿಚ್ಛಕ್ತಿಯ ವ್ಯಕ್ತತೆ, ಸೃಷ್ಟಿ ಪಾಲನೆ ಸಂಹಾರ ಜೀವ ಜಗತ್ತು ಧ್ಯಾನ ಧ್ಯಾತ ಭಕ್ತಿ ಪ್ರೇಮ ಎಲ್ಲ ಆಕೆಯ ಐಶ್ವರ್ಯ. ಆದ್ರಿಂದ ಈ ವ್ಯಕ್ತವಾಗಿರತಕ್ಕಂಥದ್ದು ನೋಡಿಕೊಂಡ್ರೆ ಸಾಕು, ಅವ್ಯಕ್ತವಾದದ್ದು ನಮಗೆ ತಾನಾಗೇ ಸಿಗುತ್ತೆ ಅಂತನ್ನುವುದನ್ನು ಇಲ್ಲಿ ತಾತ್ಪರ್ಯವಾಗಿ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಆದರೆ ಬ್ರಹ್ಮನಿಗೂ ಶಕ್ತಿಗೂ ಅಭೇದ. ಲಂಕೆಯಿಂದ ಹಿಂತಿರುಗಿದ ನಂತರ ಹನುಮಂತ ರಾಮನನ್ನು ಸ್ತೋತ್ರ ಮಾಡ್ತಾ ಹೇಳಲಾರಂಭಿಸಿದ, ಹೇ ರಾಮ, ನೀನೇ ಪರಬ್ರಹ್ಮ, ಸೀತೆಯೇ ನಿನ್ನ ಶಕ್ತಿ, ಆದರೆ ನೀವಿಬ್ಬರು ಒಂದೇ, ಭೇದ ರಹಿತರು ಅಂತ. ಬ್ರಹ್ಮಶಕ್ತಿ ಹಾವು ಅದರ ವಕ್ರಗತಿ ಇದ್ದಾಗೆ, ಹಾವನ್ನು ಭಾವಿಸಿದರೆ ಆ ವಕ್ರಗತಿಯನ್ನು ಭಾವಿಸಲೇಬೇಕಾಗುತ್ತೆ. ಹಾವಿನ ವಕ್ರಗತಿಯನ್ನು ಭಾವಿಸಿದರೆ ಅದರೊಡನೆ ಹಾವನ್ನೂ ಭಾವಿಸಲೇಬೇಕಾಗುತ್ತೆ. ಹಾಲನ್ನು ಭಾವಿಸಿದರೆ ಅದರೊಡನೆ ಅದರ ಬಿಳಿ ಬಣ್ಣವನ್ನೂ ಭಾವಿಸಲೇಬೇಕಾಗುತ್ತೆ. ಹಾಲಿನ ಬಿಳಿ ಬಣ್ಣವನ್ನು ಭಾವಿಸಿದರೆ ಅದರೊಡನೆ ಹಾಲನ್ನೂ ಭಾವಿಸಲೇಬೇಕಾಗುತ್ತೆ. ನೀರನ್ನು ಭಾವಿಸಿದರೆ ಅದರೊಡನೆ ಅದರ ತೋಯಿಸುವ ಶಕ್ತಿಯನ್ನು ಭಾವಿಸಲೇಬೇಕಾಗುತ್ತದೆ. ನೀರಿನ ತೋಯಿಸುವ ಶಕ್ತಿಯನ್ನು ಭಾವಿಸಿದರೆ ಅದರೊಡನೆ ನೀರನ್ನೂ ಭಾವಿಸಲೇಬೇಕಾಗುತ್ತೆ. ಹೀಗೆ ಹಲವಾರು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಇದೆಲ್ಲ ನಮಗೆ ಬಹಳ ಪರಿಚಿತವಾಗಿವೆ, ಶ್ರೀರಾಮಕೃಷ್ಣ ಬಾಯಿಯಿಂದ ಕೇಳಿ ಕೇಳಿ ಕೇಳಿ ಪರಿಚಿತವಾಗಿವೆ. ಇದನ್ನು ಇನ್ನಷ್ಟು ಮನನ ಮಾಡಿ ಮಾಡಿ ಮಾಡಿ ನಾವು ಎಲ್ಲಿ ಮುಟ್ಟಿದ್ರೂ ಕೂಡ, ವ್ಯಕ್ತವಾದ ಯಾವ ವಸ್ತುವನ್ನು ಮುಟ್ಟಿದರೂ ಕೂಡ ಅವ್ಯಕ್ತವಾದ ಆ ಪರಬ್ರಹ್ಮವನ್ನೇ ಮುಟ್ಟಾ ಇದ್ದೇವೆ ಅಂತ ನಾವು ಖಂಡಿತವಾಗಿ ತಿಳಿದುಕೊಳ್ಳಬಹುದು. ಯಾತಕ್ಕೆ ಅಂತಂದ್ರೆ ವ್ಯಕ್ತವಾಗಿರತಕ್ಕಂಥ ಈ ಶಕ್ತಿಗೂ ಅವ್ಯಕ್ತವಾಗಿರತಕ್ಕಂಥ ಪರಬ್ರಹ್ಮಕ್ಕೂ ಯಾವ ಭೇದವೂ ಇಲ್ಲ ಅಂತ. ನನ್ನ ಕೈ ಬೇರೆ, ನನ್ನ ಚೈತನ್ಯ ಬೇರೆ. ನನ್ನ ಕೈಯನ್ನು ಮುಟ್ಟಿದ್ರೆ ನನ್ನ ಚೈತನ್ಯವನ್ನೇ ಮುಟ್ಟಿದಂತೆ. ನನ್ನ ಎದೆ ಒಳಗೆ ಕೈ ಹಾಕಿ ನನ್ನನ್ನು ಮುಟ್ಟಬೇಕೇನು? ಯಾರಾದರೂ ನನ್ನನ್ನು ಮುಟ್ಟಬೇಕಾದ್ರೆ ಕೈ ಮುಟ್ಟಿದ್ರೆ ಸಾಕು, ಬೆರಳು ತುದಿ ಮುಟ್ಟಿದ್ರೆ ಸಾಕು. ಅದೇ ರೀತಿಯಲ್ಲಿ ವ್ಯಕ್ತವಾಗಿರತಕ್ಕಂಥ ಶಕ್ತಿಯ ಉಪಾಸನೆಯನ್ನು ಮಾಡಿದಾಗ ನಾವು ಅವ್ಯಕ್ತವಾದ ಪರಬ್ರಹ್ಮವನ್ನೇ ಉಪಾಸನೆ ಮಾಡಿದಂತಾಯಿತು ಅಂತ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಈ ಆದ್ಯಶಕ್ತಿ ಅಂದ್ರೆ ಮಹಾಮಾಯೆ ಬ್ರಹ್ಮನನ್ನ ಮುಚ್ಚಿಬಿಟ್ಟಿದೆ. ಈ ಆವರಣ ಹೋದ ಒಡನೆಯೇ ಆರಂಭವಾಗುತ್ತದೆ, ಏನಾಗಿದ್ದೇನೋ ಅದೇ ಆಗಿದ್ದೇನೆ ಅಂತ. ಆಗ ಅನುಭವವಾಗುತ್ತದೆ ನಾನೇ ನೀನು, ನೀನೇ ನಾನು ಅಂತ. ಇದೆಷ್ಟು ಚೆನ್ನಾಗಿದೆ ನೋಡಿ. ನಾವೆಲ್ಲರೂ ಕೂಡ ಆ ಪರಬ್ರಹ್ಮ ವಸ್ತುವೇ ಆಗಿದ್ದೇವೆ. ಜೀವೋ ಬ್ರಹ್ಮೈವನಾಪರಃ, ಇನ್ಯಾವುದು ಅಲ್ಲ. ಜೀವ ಜೀವ ಅಂತ ನಾವು ಯಾವ ವ್ಯಕ್ತಿಯನ್ನು ಕರಿತಾ ಇದ್ದೇವೋ ಆ ವ್ಯಕ್ತಿ ಸಾಕ್ಷಾತ್ ಪರಬ್ರಹ್ಮನೇ ಅಲ್ಲದೆ ಬೇರೆ ಯಾರೂ ಅಲ್ಲ. ಆದ್ರೆ ಏನಾಗಿದೆ, ಮಹಾಮಾಯಿ ಅಂತ ಹೇಳ್ತಕ್ಕಂಥದ್ದು ಆವರಿಸಿಕೊಂಡು ಬಿಟ್ಟಿದೆ. ಈ ಶರೀರದಿಂದಾಗಿ, ಈ ಪ್ರಾಣದಿಂದಾಗಿ, ಈ ಮನಸ್ಸಿನಿಂದಾಗಿ, ಈ ವಿಜ್ಞಾನದಿಂದಾಗಿ, ಈ ಆನಂದಮಯ ಕೋಶದಿಂದಾಗಿ ಆವೃತವಾಗಿದೆ. ಯಾವುದು? ಆ ಪರಬ್ರಹ್ಮ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು. ಇದು ಹೇಗೆ ಸಾಧ್ಯ? ಅನಂತವಾದಂತಹ ಪರಬ್ರಹ್ಮವನ್ನ ಈ ತುಣುಕು ಮಾಯೆ ಹೇಗೆ ಆವರಿಸಿಕೊಳ್ಳೋದು ಸಾಧ್ಯ? ಅದಕ್ಕೆ ಉದಾಹರಣೆ ಕೊಡ್ತಾರೆ. ಸೂರ್ಯ ಬಹಳ ದೊಡ್ಡವನು, ಬಹಳ ವಿಸ್ತಾರವಾದವನು. ಅಂತಹ ಸೂರ್ಯನನ್ನ ತುಣುಕು ಮೋಡ ಹೇಗೆ ಮುಚ್ಚಿಬಿಡುತ್ತೆ ನೋಡಿ. ಹಾಗೇನೇನೆ ಅನಂತರಾದ ಆತ್ಮನನ್ನ ಈ ಮಾಯೆ ಅಂತ ಹೇಳ್ತಕ್ಕಂಥದ್ದು ಮುಚ್ಚಿಕೊಳ್ಳುತ್ತೆ. ಈ ಆವರಣ ಹೋಗಬೇಕಾಗಿದೆ. ಸಾಧನೆಯೇ ಸಾಧನೆ, ಆಧ್ಯಾತ್ಮಿಕ ಸಾಧನೆ ಅಂತಂದ್ರೆ ಈ ಆವರಣವನ್ನು ಹೋಗಲಾಡಿಸಿಕೊಳ್ಳೋದು ಒಂದೇ. ಬ್ರಹ್ಮ ಭಾವವನ್ನು ಭಾವಿಸ್ತಾ ಭಾವಿಸ್ತಾ ಭಾವಿಸ್ತಾ ಭಾವಿಸ್ತಾ ಈ ಆವರಣ ಅಂತ ಹೇಳ್ತಕ್ಕಂಥದ್ದು ಹೊರಟೋಗ್ಬಿಡುತ್ತೆ. ಮಂತ್ರ ಜಪ ಅಂತಂದ್ರೂ ಕೂಡ ಅದೇ ಅರ್ಥ. ತಜ್ಜಪಸ್ತದರ್ಥ ಭಾವನಂ. ಓಂ ನಮೋ ನಾರಾಯಣಾಯ ಅಂತ ಹೇಳುತ್ತೀಗೆ ಓಂ ಸೇರ್ಬಿಡ್ತಲ್ಲ ಅದರಲ್ಲಿ. ಓಂ ಅಂತನ್ನುವ ಶಬ್ದವನ್ನ, ನಾರಾಯಣ ಅಂತನ್ನುವ ಶಬ್ದವನ್ನ ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅದು ಯಾವುದೇ ಮಂತ್ರವನ್ನೇ ಆಗಲಿ ಅದನ್ನು ಭಾವಿಸ್ತಾ ಭಾವಿಸ್ತಾ ಭಾವಿಸ್ತಾ ಆವರಣ ಹೊರಟೋಗ್ಬಿಡುತ್ತೆ. ಯಾವ ಆವರಣ? ಮಾಯೆಯ ಆವರಣ. ಎರಡು ರೀತಿಯಿಂದ ಹೊರಟೋಗುತ್ತೆ. ಒಂದು ಮನಸ್ಸು ಶುದ್ಧವಾಗುವುದರ ಮೂಲಕ, ಇನ್ನೊಂದು ಆ ಅಂತರ್ಯಾಮಿಯ ಕೃಪೆಯಾಗುವುದರ ಮೂಲಕ. ನಾವು ಅವನನ್ನು ಜಪ ಮಾಡ್ತಾ ಮಾಡ್ತಾ ಮಾಡ್ತಾ ಅವನ ಕೃಪೆಯಾಗುವುದಕ್ಕೆ ಪ್ರಾರಂಭ ಆಗುತ್ತೆ. ನಾಮ ಸಂಕೀರ್ತನೆಯನ್ನು ಮಾಡ್ತಿರುವಾಗಲೂ ಹಾಗೇನೇನೆ, ಗಟ್ಟಿಯಾಗಿ ಎಲ್ಲರೂ ಸೇರಿ ನಾಮ ಸಂಕೀರ್ತನೆಯನ್ನು ಮಾಡ್ತು ಅಂತ ಹೇಳಿದ್ರೆ ಭಗವಂತ ವಿಶೇಷವಾಗಿ ಅಲ್ಲಿ ಆವಿರ್ಭವಿಸ್ತಾನೆ. ಊದುಕಡ್ಡಿಯನ್ನು ಹಚ್ಚಿದ ತಕ್ಷಣ ಅದರ ವಾಸನೆ ಅಂತ ಹೇಳ್ತಕ್ಕಂಥದ್ದು ಹರಡುವ ರೀತಿಯಲ್ಲಿ, ಗಂಧ ಅಂತ ಹೇಳ್ತಕ್ಕಂಥ ಅದನ್ನು ತೆಗೆದಾಗ ಅದರ ಸುವಾಸನೆ ಅಂತ ಹೇಳ್ತಕ್ಕಂಥದ್ದು ಹರಡುವ ರೀತಿಯಲ್ಲಿ, ಭಗವನ್ ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಪ್ರಾರಂಭಿಸಿದಾಗ ತಕ್ಷಣ ಭಗವಂತನ ಆವಿರ್ಭಾವ ತಾನೇ. ಹಾಗೆ ನಮಗೆ ಅರಿವಿಲ್ಲದಂತೆ ಏನೋ ಒಂದು ಬಗೆಯ ಆನಂದವಾಗ್ತಾ ಇರುತ್ತೆ. ಅದು ಅವನ ವರಪ್ರಸಾದ, ಅವನ ಸನ್ನಿಧಿಯಿಂದ ಉಂಟಾದಂತಹ ಒಂದು ವರಪ್ರಸಾದ ಅದು. ಹೀಗೆ ಈ ಆವರಣ ಅಂತ ಹೇಳ್ತಕ್ಕಂಥದ್ದು ಬಗೆ ಬಗೆಯಾದ ಯೋಗ ಪ್ರಕ್ರಿಯೆಗಳಿಂದ ಹೋಗುತ್ತವೆ. ಎಲ್ಲ ಬಗೆಯ ಯೋಗ ಪ್ರಕ್ರಿಯೆಗಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಈ ಆವರಣವನ್ನು ಹೋಗಲಾಡಿಸುವಂತಹದ್ದು. ಮಾಯೆ ಕವಿದಿರುತ್ತೆ, ಅದನ್ನ ಈ ಸಾಧನೆಯ ಮೂಲಕ ಹೋಗಲಾಡಿಸಿಕೊಳ್ಬೇಕು. ಆಗ ಏನು ಅನುಭವ ಆಗುತ್ತೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನೇ ನೀನು, ನೀನೇ ನಾನು ಅಂತ. ಶರೀರ ಬುದ್ಧಿ ಇರುವವರೆಗೆ ಈ ಅನುಭವ ಇಲ್ಲ, ಹಾಗೆ ಹೇಳಲೂಬಾರದು. ಅದನ್ನೇ ಶ್ರೀರಾಮಕೃಷ್ಣ ಮುಂದುವರಿಸುತ್ತಾ ಹೇಳ್ತಾರೆ, ವ್ಯಕ್ತಿಯಲ್ಲಿ ಆವರಣವಿರುವವರೆಗೆ ವೇದಾಂತವಾದಿಗಳ ಸೋಹಂ ಅಂದ್ರೆ ನಾನೇ ಆ ಪರಬ್ರಹ್ಮ ಅನ್ನೋದನ್ನು ಹೇಳುವುದು ಸರಿಯಲ್ಲ. ಅಲೆ ಅಂತನ್ನೋದು ನೀರಿಗೆ ಸೇರಿದ್ದೇ ವಿನಃ ನೀರೇ ಅಲೆಗೆ ಸೇರಿದ್ದಲ್ಲ. ವ್ಯಕ್ತಿಯಲ್ಲಿ ಆವರಣವಿರುವವರೆಗೆ ತಾಯಿ ತಾಯಿ ಅಂತ ಕರೆಯುವುದೇ ಶ್ರೇಯಸ್ಕರ. ಭಕ್ತ ಭಗವಂತನನ್ನು ಸಂಬೋಧಿಸಿ ಹೇಳಬೇಕು, ನೀನು ತಾಯಿ, ನಾನು ನಿನ್ನ ಸಂತಾನ, ನೀನು ಪ್ರಭು, ನಾನು ನಿನ್ನ ದಾಸ ಅಂತ. ಸೇವ್ಯ ಸೇವಕ ಭಾವವೇ ಶ್ರೇಯಸ್ಕರ. ಈ ದಾಸಭಾವದಿಂದ ಉಳಿದ ಭಾವಗಳು ಯಾವುವು ಅಂತಂದ್ರೆ ಶಾಂತ ಸಖ್ಯ ಇತ್ಯಾದಿ ಭಾವಗಳು ಉದ್ಭವವಾಗಿಬಿಡುತ್ತವೆ. ಯಜಮಾನ ದಾಸನನ್ನ ಪ್ರೀತಿಸುವಾಗ ಬೇಕಾದ್ರೆ ಆತ ಹೇಳಬಹುದು, ಬಾ ನನ್ನ ಹತ್ರ ಕೂತ್ಕೋ, ನನಗೂ ನಿನಗೂ ಯಾವ ಭೇದವೇ ಇಲ್ಲ. ಆದರೆ ದಾಸನೇ ಏಕಾಏಕಿ ಯಜಮಾನ್ ಹತ್ರ ಹೋಗಿ ಕುಳಿತುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಯಜಮಾನಿ ಕೋಪ ಬರೋದಿಲ್ವೇ? ಏಕಾಏಕಿ ಹೇಳೋದಕ್ಕೆ ಹೋಗಬಾರ್ದು, ಹೇ ಭಗವಂತ ನಿಮ್ಮಲ್ಲಿ ನಾನು ನೀನು ಒಂದೇ ಕಣೋ ಅಂತ. ಆದರೆ ಭಗವಂತನಿಗಾಗಿ ಸರ್ವಸಂಗ ಪರಿತ್ಯಾಗ ಮಾಡಿ ಸಮರ್ಪಣೆ ಮಾಡಿಕೊಂಡಾಗ ಆಗ ಭಗವಂತನೇ ಹೇಳ್ತಾನೆ, ನಾನು ನೀನು ಒಂದೇ ಕಣೋ ಅಂತ. ನಾವು ಹೇಳಬೇಕಾಗಿ ಇಲ್ಲ, ಅದನ್ನು ಅವನೇ ಹೇಳಿಬಿಡ್ತಾನೆ ಅಂತ ಶ್ರೀರಾಮಕೃಷ್ಣ ಇಲ್ಲಿ ಆ ಉದಾಹರಣೆ ಮೂಲಕ ಕೊಡ್ತಾ ಇದ್ದಾರೆ. ಯಜಮಾನ ದಾಸನ ಉದಾಹರಣೆ ಮೂಲಕ ಬಳಿಕ ಹೇಳ್ತಾರೆ, ಅವತಾರ ಲೀಲೆ, ಅವತಾರ ಲೀಲೆ ಇವೆಲ್ಲ ಚಿಚ್ಛಕ್ತಿಯ ಆವಿರ್ಭಾವ, ಐಶ್ವರ್ಯ. ಯಾರು ಬ್ರಹ್ಮನೋ ಆತನೇ ರಾಮ ಕೃಷ್ಣ ಶಿವ ಆಗಿದ್ದಾನೆ ಅಂತ. ಚಿಚ್ಛಕ್ತಿ ಅದರ ಜ್ಞಾನಶಕ್ತಿ, ಅದೇ ಮಾಯಾಶಕ್ತಿ, ಅದರ ಆವಿರ್ಭಾವ. ಈಶಾನ ಹೇಳ್ತಾನೆ ಈಗ, ಹರಿ ಹರ ಈ ಎರಡು ಪದಗಳ ಮೂಲ ಧಾತು ಒಂದೇ, ಇವುಗಳಿಗಿರುವ ವ್ಯತ್ಯಾಸ ಪ್ರತ್ಯಯಗಳಲ್ಲಿ ಮಾತ್ರ ಅಂತ. ನಾವು ಆಗಲೇ ನೋಡಿದ್ದೇವೆ ಅದನ್ನ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಹೌದು, ಇರುವುದು ಒಂದೇ ಅಲ್ಲದೆ ಎರಡಲ್ಲ. ವೇದಗಳು ಅದನ್ನೇ ಓಂ ಸಚ್ಚಿದಾನಂದ ಬ್ರಹ್ಮ ಅಂತ, ಪುರಾಣ ಓಂ ಸಚ್ಚಿದಾನಂದ ಕೃಷ್ಣ ಅಂತ, ತಂತ್ರಶಾಸ್ತ್ರ ಓಂ ಸಚ್ಚಿದಾನಂದ ಶಿವ ಅಂತ ಹೇಳಿವೆ ಅಷ್ಟೇ. ವೇದಗಳು ಹೇಳುತ್ತವೆ ಓಂ ಸಚ್ಚಿದಾನಂದ ಬ್ರಹ್ಮ, ಪುರಾಣಗಳು ಹೇಳುತ್ತವೆ ಓಂ ಸಚ್ಚಿದಾನಂದ ಕೃಷ್ಣ, ತಂತ್ರಶಾಸ್ತ್ರ ಹೇಳ್ತದೆ ಓಂ ಸಚ್ಚಿದಾನಂದ ಶಿವ. ಆಯಾಯ ಶಾಸ್ತ್ರವನ್ನು ಅನುಸರಿಸುವವರು ಆಯಾಯ ದೇವರನ್ನ ಬಲವಾಗಿ ಹಿಡಿದುಕೊಂಡು ಸ್ಮರಿಸುತ್ತಾರೆ ಅಷ್ಟೇ. ತತ್ವತಃ ಎಲ್ಲ ಒಂದೇ ಅಂತ ಶ್ರೀರಾಮಕೃಷ್ಣ ಹೇಳಿದರು. ಬಳಿಕ ಹೇಳ್ತಾರೆ, ಆ ಚಿಚ್ಛಕ್ತಿಯೇ ಮಹಾಮಾಯೆಯ ರೂಪದಿಂದ ಎಲ್ಲರನ್ನೂ ಅಜ್ಞಾನದ ಹೊದಿಕೆಯಲ್ಲಿ ಮುಚ್ಚಿಬಿಟ್ಟಿದೆ. ಅಧ್ಯಾತ್ಮ ರಾಮಾಯಣದಲ್ಲಿ ಹೇಳಿದೆ, ಶ್ರೀರಾಮನನ್ನು ದರ್ಶನ ಮಾಡಿದಂಥ ಋಷಿಗಳೆಲ್ಲರೂ ಕೇವಲ ಈ ರೀತಿಯಾಗಿ ಹೇಳಿದರು. ಏನಂತಂದ್ರೆ, ಹೇ ರಾಮ, ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಮ್ಮನ್ನು ಮುಗ್ಧಗೊಳಿಸಬೇಡ. ರಾಮನ ದರ್ಶನ ಮಾಡಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ, ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನನ್ನ ಮುಗ್ಧಗೊಳಿಸಬೇಡ ಅಂತ. ಭುವನ ಮೋಹಿನಿ ಮಾಯೆ, ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ, ಕಾಮಕಾಂಚನವೇ ಮಾಯೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಅದನ್ನು ಈಶಾನ ಮತ್ತೆ ಕೇಳ್ತಾರೆ, ಈ ಮಾಯೆ ಅಂತಂದ್ರೆ ಏನದು ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಏನೇನು ನೋಡ್ತೀಯೋ, ಏನೇನು ಕೇಳ್ತೀಯೋ, ಏನೇನು ಭಾವಿಸ್ತೀಯೋ ಅವೆಲ್ಲವೂ ಮಾಯೆ. ಒಂದೇ ಪದದಲ್ಲಿ ಹೇಳೋದಾದ್ರೆ ಕಾಮಕಾಂಚನವೇ ಮಾಯೆಯ ಆವರಣ. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಎಲೆಡಿಕೆ ಹಾಕಿಕೊಳ್ಳೋದು, ಮೀನು ತಿನ್ನೋದು, ತಂಬಾಕು ಸೇವಿಸೋದು, ಮೈಗೆ ಎಣ್ಣೆ ಸವರ್ಕೊಳ್ಳೋದು ಇವೆಲ್ಲ ಅಂಥ ಕೆಡಕಾದ್ದೇನಲ್ಲ, ಅತ್ಯಂತ ಅವಶ್ಯಕವಾದದ್ದು ಕಾಮಕಾಂಚನ ತ್ಯಾಗ. ಆ ತ್ಯಾಗವೇ ನಿಜವಾದ ತ್ಯಾಗ. ಗೃಹಸ್ಥರು ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಸಾಧನೆ ಭಜನೆ ಮಾಡಿ ಭಕ್ತಿಯನ್ನು ಬೆಳೆಸಿಕೊಳ್ಬೇಕು. ಅವರು ಮಾನಸಿಕವಾಗಿ ತ್ಯಾಗ ಮಾಡಬೇಕು. ಆದರೆ ಸನ್ಯಾಸಿ ಮಾನಸಿಕವಾಗಿ ಬಾಹ್ಯಕವಾಗಿ ಈ ಎರಡು ವಿಧದಿಂದಲೂ ತ್ಯಾಗ ಮಾಡಬೇಕು. ಕಾಮಕಾಂಚನ ತ್ಯಾಗ ಒಂದನ್ನೇ ಹಿಡಿದುಕೊಂಡು ಕೂತಿದ್ದಾರೆ ಶ್ರೀರಾಮಕೃಷ್ಣರು. ಆಧ್ಯಾತ್ಮಿಕ ಸಾಧಕ ಎಲೆಡಿಕೆ ಹಾಕಿಕೊಂಡ್ರೆ ಏನು ತಪ್ಪಿಲ್ಲ, ಮೇನ್ ತಿಂದ್ರೆ ಏನು ತಪ್ಪಿಲ್ಲ, ತಂಬಾಕು ಸೇವಿಸಿದ್ರೂ ಏನು ತಪ್ಪಿಲ್ಲ, ಮೈಗೆ ಎಣ್ಣೆ ಸವರ್ಕೊಂಡು ಸ್ನಾನ ಮಾಡಿದ್ರೂ ಏನು ತಪ್ಪಿಲ್ಲ. ಒಂದ್ ವೇಳೆ ಮಾಡದೇ ಇದ್ರೆ ಅದೇನು ಬಹಳ ದೊಡ್ಡಸ್ತಿಕೆ ಏನೂ ಅಲ್ಲ. ಇದೆಲ್ಲ ಕೆಲವು ಗಮನೀಯವಾದಂತಹ ಅಂಶ. ಶ್ರೀರಾಮಕೃಷ್ಣ ಹೀಗೆ ಹೇಳಿದ ಮೇಲೆ ಇನ್ನು ಮೀನು ತಿನ್ನುವವರು ಧಾರಾಳವಾಗಿ ತಿನ್ನಬಹುದು, ಮೀನು ತಿನ್ನಬಹುದು ಅಂತ ಹೇಳಿದ್ದಾರೆ ಅಂತ ಬ್ರಾಹ್ಮಣರು ಕೂಡ ಬೇಕಾದ್ರೆ ಈಗ ತಾನೇ ಶುರು ಮಾಡಿದ್ದಾರೆ ಆಗಲೇ. ಆದರೆ ಇನ್ನಷ್ಟು ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಆದರೆ ಶ್ರೀರಾಮಕೃಷ್ಣ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದ್ದಾರಲ್ಲ, ಅದನ್ನ ಬಿಟ್ಟರು. ಯಾವುದು ತಮಗೆ ರುಚಿಯಾಗುತ್ತೋ ಅದನ್ನ ಹಿಡ್ಕೊಂಡ್ರು. ಇರಲಿ, ಮನುಷ್ಯ ಮಾತ್ರದವರು ಅವ್ರು ಹೇಗೆ ಹೇಗೆ ಕಾಲಕ್ರಮದಲ್ಲಿ ಮುಂದುವರಿಬೇಕೋ ಹಾಗೆ ಮುಂದುವರಿಬೇಕು. ನಾವು ತೀರ ಒತ್ತಾಯ ಮಾಡೋದಕ್ಕೆ ಸಾಧ್ಯವಿಲ್ಲ, ತೀರ ವೇಗವಾದಂತಹ ಪ್ರಗತಿಯನ್ನು ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತು ಬಹಳ ಅದ್ಭುತವಾದದ್ದು. ಯಾವುದು ಅಂತ ಹೇಳಿದ್ರೆ, ಕಾಮಕಾಂಚನದ ಮೇಲಿರತಕ್ಕಂಥ ಆಸಕ್ತಿ. ಸನ್ಯಾಸಿಗಳು ಹೊರಗಡೆಯೂ ತ್ಯಾಗ ಮಾಡಬೇಕು, ಒಳಗಡೆಯೂ ತ್ಯಾಗ ಮಾಡಬೇಕು. ಅವರು ಮನಸ್ಸಿನಲ್ಲೂ ತ್ಯಾಗ ಮಾಡಬೇಕು, ಹೊರಗಡೆ ಕೂಡ ತ್ಯಾಗ ಮಾಡಬೇಕು. ಆದರೆ ಗೃಹಸ್ಥರಿಗೆ ಮಾತ್ರ ಒಂದು ರಿಯಾಯಿತಿ, ಹೊರಗಡೆ ಒಂದು ಸ್ವಲ್ಪ ಹಣ ಕಾಸು ಅಂತ ಹೇಳ್ತಕ್ಕಂಥದ್ದು ಓಡಾಡ್ತಾ ಇರಬೇಕಾಗುತ್ತೆ. ಎಲ್ಲ ವ್ಯವಹಾರಗಳನ್ನು ಅವರು ಮಾಡಬೇಕಾಗುತ್ತೆ. ಮನೆಯಲ್ಲಿ ಸ್ತ್ರೀಯರೆಲ್ಲ ಇರಬೇಕಾಗುತ್ತೆ, ಅಡುಗೆ ಮಾಡಿ ಹಾಕಬೇಕಾಗುತ್ತೆ. ಆಮೇಲೆ ಸನ್ಯಾಸಿಗಳು ಬಂದರೂ ಕೂಡ ಅಡುಗೆ ಬೇಯಿಸಿ ಹಾಕಬೇಕಾದ ಅವರೇ ತಾನೇ. ಆದ್ರಿಂದ ಗೃಹಸ್ಥಾಶ್ರಮ ಅಂತ ಹೇಳ್ತಕ್ಕಂಥದ್ದು ಜ್ಯೇಷ್ಠ ಆಶ್ರಮ. ಆ ಕಡೆ ಬ್ರಹ್ಮಚಾರಿಗಳನ್ನ, ಈ ಕಡೆ ವಾನಪ್ರಸ್ಥಾಶ್ರಮಿಗಳನ್ನ, ಈ ಕಡೆ ಸನ್ಯಾಸಿಗಳನ್ನ, ಎಲ್ರಿಗೂ ಎಲ್ಲರನ್ನೂ ಕೂಡ ಕರೆದು ಭಿಕ್ಷೆ ಹಾಕ್ತಕ್ಕಂಥವ್ರು ಅವರೇ. ಆದ್ರಿಂದ ಆ ವಿಷಯದಲ್ಲಿ ಏನೂ ಬಾಧಕವಿಲ್ಲ. ಆದರೆ ಅಂತಹ ಗೃಹಸ್ಥರಿಗೂ ಕೂಡ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ, ಅಂತರಂಗದಲ್ಲಿ ವೈರಾಗ್ಯವನ್ನ ತಾಳ್ಬೇಕು, ಕಾಮಕಾಂಚನದಲ್ಲಿ ಇರತಕ್ಕಂಥ ಆಸಕ್ತಿಯನ್ನ ಹೋಗಲಾಡಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನ ಉಪನ್ಯಾಸವನ್ನು ಮುಂದಿನ ಶನಿವಾರ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.